ಯುಪಿಐ ಸೇಫ್ ಇದೆ, ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ಪಿಸಿಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಹಲೋ ಹಲೋ, ನಿನಗೆ ಕೇಳಿಸ್ತಾ ಇದೀಯಾ? ನೀನೇಕೆ ನನಗೆ ಉತ್ತರಿಸುತ್ತಿಲ್ಲ? ಹಲೋ ಹಲೋ, ನನಗೆ ನಿನ್ನ ಮಾತು ಕೇಳಿಸುತ್ತಿಲ್ಲ. ಹಲೋ ಹಲೋ, ನೋಡಿ, ನೀವು ಸಂಪರ್ಕವನ್ನು ಪಡೆಯದಿದ್ದಾಗ ಇದು ಸಂಭವಿಸುತ್ತದೆ. ಅದೇ ರೀತಿ ಆದಾಯ ತೆರಿಗೆ ಇಲಾಖೆ ವಿವಿಧ ಈ ಪ್ರಚಾರಗಳ ಮೂಲಕ ನಿಮಗೆ ಪದೇ ಪದೇ ಅಧಿಸೂಚನೆಗಳನ್ನು ಕಳಿಸುತ್ತಲೇ ಇರುತ್ತವೆ. ಈ ಪರಿಶೀಲನಾ ಯೋಜನೆಯ ಅಡಿಯಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ಸಹ ಕೇಳಲಾಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಈ ಅಧಿಸೂಚನೆಗಳು ತೆರಿಗೆದಾರರಿಗೆ ತಲುಪುವುದಿಲ್ಲ. ಕಾರಣ, ಅವರ ಇಮೇಲ್ ಐಡಿ, ಫೋನ್ ಸಂಖ್ಯೆ ಮತ್ತು ವಿಳಾಸ ಆದಾಯ ತೆರಿಗೆ ಇಲಾಖೆಯ ದಾಖಲೆಗಳಲ್ಲಿ ನವೀಕರಿಸುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತೆರಿಗೆದಾರರಿಂದ ಯಾವುದೇ ಪ್ರತಿಕ್ರಿಯೆ ಸಿಗದೇ ಇದ್ದಾಗ ದಾವೆ ಹೊಡುವ ಮತ್ತು ತೆರಿಗೆ ಬೇಡಿಕೆಯ ಪರಿಸ್ಥಿತಿ ಎದುರಾಗಬಹುದು. ಆದ್ದರಿಂದ ತೆರಿಗೆ ಪಾವತಿದಾರರು ಆದಾಯ ತೆರಿಗೆ ಇಲಾಖೆಯ ಇ ಫೈಲಿಂಗ್ ಪೋರ್ಟಲ್ಗೆ ಹೋಗಿ ತಮ್ಮ ಸಂಪರ್ಕ ವಿವರಗಳನ್ನು ನವೀಕರಿಸಲು ವಿನಂತಿಸಲಾಗಿದೆ. ಡ್ಯಾಶ್ಬೋರ್ಡ್ಗೆ ಹೋಗಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್ ನಲ್ಲಿ ಕ್ಲಿಕ್ ಮಾಡಿ ಮತ್ತು ಡೀಟೇಲ್ಸ್ ಗಳನ್ನು ಅಪ್ಡೇಟ್ ಮಾಡಿ. ಹೆಚ್ಚಿನ ವಿವರಗಳಿಗಾಗಿ ಇ ಫೈಲಿಂಗ್ ಪೋರ್ಟಲ್ ನ ಸಹಾಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರತಿಯೊಬ್ಬ ತೆರಿಗೆದಾರ ರಾಷ್ಟ್ರದ ನಿರ್ಮಾತ. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣ ಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಹಿಂಗಾರು ಹಾಗೂ ಬೇಸಿಗೆ ಬೆಳೆಗಳಲ್ಲಿ ತಾಂತ್ರಿಕತೆಗಳು, ಈ ಕುರಿತು ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಆರ್ ಬಸವರಾಜಪ್ಪ ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎನ್ಎ ಗದ್ದನ್ಕೇರಿ ಮತ್ತು ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ಎನ್ಎನ್ ಜಾಧವ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿ. ಕೇಳಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಇವತ್ತಿನ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಫೋನಿನ ನೇರ ಕಾರ್ಯಕ್ರಮ. ನಿಮ್ಮೊಡನೆ ತಜ್ಞರು ನೇರವಾಗಿ ಮಾತನಾಡಿ ನಿಮ್ಮ ಒಂದು ಸಂದೇಹಗಳಿಗೆ ಸಮಾಧಾನ ನೀಡುವಂಥ ಒಂದು ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರು, ನಿಮಗೆಲ್ಲ ಗೊತ್ತಿದೆ, ಇವತ್ತು ತಾಂತ್ರಿಕತೆ ಗೊತ್ತಿಲ್ಲ ಅಂದರೆ ನಾವು ಕೃಷಿ ಮಾಡೋದು ಬಹಳ ದುಸ್ತರ ಆಗಿದೆ. ಯಾಕೆ ಮಣ್ಣಿನ ಒಂದು ಸಾಕಷ್ಟು ಸವಾಲುಗಳಿದೆ. ಇವತ್ತು ಉತ್ತಮವಾದ ಗುಣಮಟ್ಟದ ಮಣ್ಣು ನಮ್ಮಲ್ಲಿ ಸಿಗ್ತಾ ಇಲ್ಲ. ಸಾವಯವ ಗೊಬ್ಬರದ ಒಂದು ಸವಾಲಿದೆ, ಸಾವಯವ ಗೊಬ್ಬರ ಸಿಗ್ತಾ ಇಲ್ಲ. ಯಾಕಂದರೆ ಎತ್ತುಗಳನ್ನು ಸಾಕ್ತಾ ಇಲ್ಲ, ನಾವು ಟ್ರ್ಯಾಕ್ಟರ್ ಮೂಲಕ ನಾವು ಉಳುಮೆ ಮಾಡ್ತೀವಿ. ಆಮೇಲೆ ಸಾರಜನಕ ರಂಜಕ ಪೊಟ್ಯಾಸಿಯಂ ಸರ್ಕಾರಿ ಗೊಬ್ಬರಗಳ ಮೇಲೆ ನಾವು ಅವಲಂಬಿತರಾಗಿದ್ದೇವೆ. ಹೀಗಾಗಿ ಸೂಕ್ಷ್ಮ ಜೀವಿಗಳು ಭೂಮಿಯ ಒಳಗಡೆ ಭಾಳ ಕೊರತೆ ಆಗಿರೋದ್ರಿಂದ ಭೂಮಿಯ ಗುಣಮಟ್ಟದಲ್ಲಿ ಸಾಕಷ್ಟು ಸವಾಲುಗಳು ಎದುರಿಸ್ತಾ ಇದೆ. ಹೀಗಾಗಿ ನಮ್ಮ ಬೆಳೆಯಲ್ಲಿ ಕೂಡ ಇಳುವರಿ ತಕ್ಕ ಮಟ್ಟಿಗೆ ಆಗ್ತಾ ಇಲ್ಲ. ಡಬಲಿಂದ ಇನ್ಕಮ್ ಆಗಬೇಕು ಅಂತಂದರೆ ಸಮಗ್ರ ಕೃಷಿ ಕಡೆ ನಮ್ಮದು ಒಂದು ಒತ್ತಿರಬೇಕು. ಮಣ್ಣಿನ ಗುಣಮಟ್ಟವನ್ನು ಕಾಪಾಡೋ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡಬೇಕು. ಹಾಗೆಯೇ ಬೀಜ ಉಪಚಾರ ಮಾಡೋದಿರಬಹುದು, ಆಮೇಲೆ ನಿರ್ವಹಣೆ, ಬೆಳೆ ನಿರ್ವಹಣೆ ಮಾಡೋದಿರ್ಬೋದು, ಮತ್ತು ವಿಶೇಷವಾಗಿ ಅದರೊಳಗೆ ರೋಗವನ್ನು ನಿರ್ವಹಣೆ ಮಾಡೋದು, ಕೀಟಗಳನ್ನು ನಿರ್ವಹಣೆ ಮಾಡುವುದು, ಅದರಲ್ಲೂ ಜಾಸ್ತಿ ರಾಸಾಯನಿಕಗಳನ್ನು ಬಳಸಿ ಇವತ್ತು ಏನಾಗಿದೆ ಅಂದರೆ ನಮಗೆ ಕ್ಯಾನ್ಸರ್ಕಾರಕ ಅಂಶಗಳು ನಮ್ಮ ಆಹಾರ ಅಂಶಗಳಲ್ಲಿ ಪತ್ತೆಯಾಗಿವೆ, ಆಹಾರ ಧಾನ್ಯಗಳಲ್ಲಿ ಪತ್ತೆಯಾಗಿವೆ. ಇದು ಬಹಳ ಆತಂಕಕಾರಿ. ಯಾಕಂದರೆ ನಮಗೆ ಕೃಷಿ ಯಾವುದು ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೀವಲ್ಲ, ಹಸಿರು ಕ್ರಾಂತಿಯ ನಂತರ ನಾವು ಸಾಕಷ್ಟು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ, ಆದರೂ ಗುಣಮಟ್ಟದಲ್ಲಿ ನಾವು ಸೋತಿದ್ದೇವೆ. ಈಗ ಆ ಸವಾಲುಗಳನ್ನ ಎದುರಿಸ್ತಾ ಇದ್ದೇವೆ. ನಿಧಾನವಾಗಿ ಸಾವಯವದತ್ತ ಮರಳಿನೇ ಹೋಗ್ತಾ ಇದ್ದಾರೆ ಎಷ್ಟೋ ಜನ. ಆದರೂ ಕೂಡ ಇವತ್ತು ನಮ್ಮ ಕೃಷಿಕರು ಅಂದಾಜು ಮಟ್ಟದೊಳಗೆ ನಾವು ಕೃಷಿ ಮಾಡೋ ಹಾಗಿಲ್ಲ, ತಾಂತ್ರಿಕತೆಯನ್ನು ಅರ್ಥ ಮಾಡಿಕೊಂಡು ಭಾಳ ಅರ್ಥಗರ್ಭಿತವಾಗಿ ನಾವು ಕೃಷಿ ಮಾಡಲಿಕ್ಕೆ ಸಾಧ್ಯ. ಆದರೆ ಅದಕ್ಕೆ ಹೇಳೋದು, ಕೃಷಿ ಸಾಕ್ಷರಾಗೋದು ಭಾಳ ಅಗತ್ಯ ಅದ. ಹಾಗಾಗಿ ಇವತ್ತು ತಜ್ಞರ ಸಲಹೆಗಳನ್ನು ತೆಗೆದುಕೊಳ್ಳೋದು ಭಾಳ ಮುಖ್ಯ ಅದ. ಇವತ್ತು ನಮ್ಮ ಜೊತೆಗೆ ನಿಮಗೆ ನೇರವಾಗಿ ನಿಮ್ಮ ಜೊತೆಗೆ ಮಾತಾಡಿ ನಿಮ್ಮ ಕರೆಗಳಿಗೆ ಉತ್ತರ ಕೊಡಲಿಕ್ಕೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಡಾಕ್ಟರ್ ಆರ್ ಬಸವರಾಜಪ್ಪ ಅವರಿದ್ದಾರೆ. ಹಾಗೆಯೇ ವಿಶ್ವವಿದ್ಯಾಲಯದ ವಿಸ್ತರಣೆ ನಿರ್ದೇಶಕರವರು, ಅಂದರೆ 6 ತಿಂಗಳ ಕಾಲ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಆಗಿದ್ದಂಥವರು, ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಅವರು ಚಿತ್ರದುರ್ಗದವರು, ಬೇಸಾಯ ಶಾಸ್ತ್ರ ವಿಭಾಗದೊಳಗೆ ಭಾಳ ಸಾಕಷ್ಟು ವಿಸ್ತೃತ ಅನುಭವ ಅವರಿಗಿದೆ. ರೈತ ಬಾಂಧವರಿಗೆ ಸಾಕಷ್ಟು ನೆರವು ನೀಡಿದ್ದಾರೆ, ಹಾಗೆಯೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಂಶೋಧನೆಗೆ ಅವರು ಸಹಕಾರ ನೀಡಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಆರ್ ಬಸವರಾಜಪ್ಪ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ, ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಎಸ್ ಐ ಗದನಕೇರಿ ಅವರಿದ್ದಾರೆ, ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು. ಇವರು ಹುನಗುಂದವರು, ಸಹ ವಿಸ್ತರಣೆ ನಿರ್ದೇಶಕರು, ಮತ್ತು ಈ ಕೃಷಿ ವಿಶ್ವವಿದ್ಯಾಲಯದೊಳಗೆ ಅವರು ಬೇಸಾಯ ತಜ್ಞರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಮಾಡಿ ತೋರಿಸಿದ್ದಾರೆ. ಸಾಕಷ್ಟು ರೈತ ಬಾಂಧವರನ್ನು ಅವರು ವಿಸ್ತರಣೆ ಒಂದು ಘಟಕಗಳಿಗೆ ಕರೆದು ಅವರಿಗೆ ಹೇಗೆ ಒಂದು ಉತ್ತಮ ಕೃಷಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಒಂದು ದೂರವಾಣಿ ಕರೆಗಳಿಗೆ, ಬೇಸಾಯ ಮಾಡಲು ಹೇಗೆ, ಯಾಕಂದರೆ ಇವತ್ತು ಮುಂಗಾರು ಮುಗಿತಾ ಬಂದಿದೆ, ಹಾಗೆಯೇ ಬೇಸಾಯ ಅಂದರೆ ಬೇಸಿಗೆಯ ಒಂದು ತಾಂತ್ರಿಕತೆ ಕೂಡ ನಾವು ತಿಳ್ಕೋಬೇಕಾಗಿದೆ. ಬೇಸಿಗೆ ಬೆಳೆಗಳು ಏನು, ಯಾಕಂದರೆ ಈಗ ಮೊದಲೇ ಆದಷ್ಟು ಮೊದಲೇ ತಿಳ್ಕೊಂಡಿದ್ರೆ ನಾವು ಬೀಜಗಳನ್ನು ಸಂಗ್ರಹ ಮಾಡಿಟ್ಕೋಬೋದು. ಹಾಗೆಯೇ ಏನು ಮಾಕು ಉಪಚಾರ ಮಾಡಬೇಕು, ಯಾಕಂದರೆ ಇವತ್ತು ಬೀಜಗಳಿಂದನೇ ಬೇರೆ ಬೇರೆ ಇಳುವರಿಯನ್ನು ಮಾಡ್ಕೋಬೇಕು ಅಂತಂದರೆ ಸಾಕಷ್ಟು ತಳಿಗಳನ್ನು ಅಭ್ಯಾಸ ಮಾಡಿ ಯಾವ ನಿರೋಧಕತೆ ಹೊಂದಿದೆ, ಕೀಟ ನಿರೋಧಕತೆ ಆಗಿರ್ಬೋದು, ರೋಗ ನಿರೋಧಕತೆ ಆಗಿದೆ, ಅವುಗಳನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ. ಆದರೆ ಖಂಡಿತವಾಗಿ ಕೂಡ ನಮ್ಮ ಬೇಸಾಯದ ಒಂದು ಬೆಳೆ ಏನದಲ್ಲ ಮುಂದೆ ಮುಂಗಾರು ಬೆಳೆ ಭಾಳ ಉತ್ತಮವಾಗಿ ಬೆಳೆಯುವ ಸಾಧ್ಯತೆ ಇದೆ ಅಂಥೇಳಿ ಆಸೆ ಮಾಡ್ತಾ ನಿಮಗೆ ಮಾಹಿತಿ ನೀಡಲಿಕ್ಕೆ ಅವ್ರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಗದನಕೇರಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಗದನಕೇರಿ ಅವರೇ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳಿ. ನಮ್ಮ ಜೊತೆಗೆ ಇನ್ನೊಬ್ಬರು ಪ್ರಾಧ್ಯಾಪಕರಿದ್ದಾರೆ, ಡಾಕ್ಟರ್ ಎನ್ ಎನ್ ಜಾಧವ್ ಅವರು, ಕೀಟಶಾಸ್ತ್ರಜ್ಞರಿದ್ದಾರೆ, ವಿಸ್ತರಣಾ ನಿರ್ದೇಶನಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗೆ ಅವರು ಭಾಳ ವಿಶೇಷವಾಗಿ ನಮ್ಮ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದ ಸಂಪರ್ಕಾಧಿಕಾರಿಗಳವರು. ಯಾವುದೇ ವಿಷಯವನ್ನು ನಾವು ವಿಚಾರ ಮಾಡಬೇಕಿದ್ರು ಕೂಡ ಅವರು ನಮಗೆ ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದ ಮೂಲಕ ಆಕಾಶವಾಣಿಯ ಸಹಭಾಗಿತ್ವದೊಳಗೆ ರೈತರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದೆ, ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾ ಇದೆ. ಅಂದರೆ ತಾಂತ್ರಿಕತೆಗಳನ್ನು ತಿಳಿದುಕೊಂಡು ಹೆಚ್ಚು ಲಾಭ ಮಾಡ್ಕೊಳ್ಳೋಕ್ಕೆ ನಮ್ಮ ರೈತ ಬಾಂಧವರು ಮುಂದೆ ಬರಲಿ ಅನ್ನೋದು ಕಳಕಳಿ ಕೃಷಿ ವಿಶ್ವವಿದ್ಯಾಲಯಕ್ಕಿದೆ, ಹಾಗೆಯೇ ಆಕಾಶವಾಣಿಗೂ ಇದೆ. ನೀವು ಅದರ ಲಾಭ ಪಡ್ಕೊಳ್ಳಿ ಅಂತ ಹೇಳ್ತಾ ಆರಂಭಿಕವಾಗಿ ಏನು ಈ ಒಂದು ನಮ್ಮದು ತಾಂತ್ರಿಕತೆ ಏನಿದೆಯಲ್ಲ, ಮುಂಗಾರು ತಾಂತ್ರಿಕತೆ ಇರ್ಬೋದು, ಅಂದರೆ ಬೇಸಿಗೆ ತಾಂತ್ರಿಕತೆ ಇರ್ಬೋದು, ಇದ್ರ ವಿಶೇಷತೆ ಏನು, ಅದ್ರ ಬಗ್ಗೆ ಡಾಕ್ಟರ್ ಆರ್ ಬಸವರಾಜಪ್ಪ ಅವ್ರನ್ನ ಅವರಂತೆ ನಾನು ಮಾತಾಡಿಕೊಂಡು ನಾವು ತಿಳ್ಕೊಂಡಂತ ಡಾಕ್ಟರ್ ಆರ್ ಬಸವರಾಜಪ್ಪ ಅವರೇ, ತಾವು ಈ ಒಂದು ತಾಂತ್ರಿಕತೆಯ ಬಗ್ಗೆ ಹೇಗೆ ನಮ್ಮ ರೈತ ಬಾಂಧವ್ರನ್ನ ಸಾಕ್ಷರಗೊಳಿಸ್ತೀರಿ ಹೇಳ್ಬೋದಾ? ಹೌದಲ್ರಿ, ಈಗ ಹಿಂಗಾರಿ ಮತ್ತು ಬೇಸಿಗೆ ಹಂಗಾಮು ಈಗ ಚಾಲ್ತಿಯಲ್ಲಿ ಇರೋದ್ರಿಂದ ರೈತ ಬಾಂಧವರು ಹಿಂಗಾರಿ ಬೆಳೆಗಳು ಯಾವ ಸೂಕ್ತ ಅಂತಕ್ಕಂಥದ್ದನ್ನು ಅರಿತುಕೊಂಡು ಆ ಒಂದು ಸಲಹೆಗೆ ತಕ್ಕಂತೆ ಸಾಗುವಳಿಯನ್ನು ಮಾಡ್ತಕ್ಕಂಥದ್ದು ಮುಖ್ಯ ಆಗ್ತದೆ. ಹಾಗಾಗಿ ಈಗ ನಾವು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಬೆಳೆ ಬೆಳೆಯೋದು ಮುಖ್ಯ ಆಗ್ತಾ ಆಗೋದಿಲ್ಲ. ಈಗ ನಮಗೆ ಸಾವಯವ ಕೃಷಿ ಮತ್ತು ಈಗ ಸಮಗ್ರ ಕೃಷಿ ಅಂತ ನಾವು ಏನು ಹೇಳಿದ್ವಲ್ಲ, ಆ ಒಂದು ನಿಟ್ಟಿನಲ್ಲಿ ರೈತರು ಬರೀ ಬೆಳೆಗಳನ್ನು ಬೆಳೆಯೋದರ ಜೊತೆಗೆ ಇವೆಲ್ಲವನ್ನು ಕೂಡ ಸಮಗ್ರ ಕೃಷಿ ಕಡೆ ಒತ್ತನ್ನು ಕೊಡ್ತಕ್ಕಂಥದ್ದು ಮುಖ್ಯ ಆಗ್ತದೆ. ಹಾಗೂ ಸಾವಯವ ಕೃಷಿನೂ ಕೂಡ ಮಾಡ್ತಕ್ಕಂಥದ್ದು ಮುಖ್ಯ ಆಗ್ತದೆ. ಯಾಕೆಂದರೆ ಈಗ ಹಿಂಗಾರಿ ಬೆಳೆ ಆಲ್ಮೋಸ್ಟ್ ಈಗ ಹೆಚ್ಚು ಕಡಿಮೆ ಕಡಲೆ ಇರ್ಬೋದು, ಸೂರ್ಯ ಏನು ಕಡಲೆ ಇರ್ಬೋದು, ಇವೆಲ್ಲವೂ ಕೂಡ ಬೆಳೆಗಳು ಈಗ ಆಲ್ಮೋ ಹೆಚ್ಚು ಕಡಿಮೆ ಕಟಾವು ಹಂತಕ್ಕೆ ಬಂದಿರ್ತವೆ. ಇನ್ಮೇಲೆ ಈಗ ಬೇಸಿಗೆ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಈಗ ಹಂಗಾಮು ಹೆಚ್ಚು ಕಡಿಮೆ ಬಂದಿರೋದ್ರಿಂದ ಈಗ ಸಾವಯವ ಕೃಷಿಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದ್ರ ಮೂಲಕವಾಗಿ ಈ ಕಾರ್ಯಕ್ರಮ ಏನು ಮುಂದುವರಿತದೆ. ಡಾಕ್ಟರ್ ಎಸ್ ಎ ಗದ್ದನಕೇರಿ ಅವರೇ, ಈಗ ನೋಡಿರಿ ನಮ್ಮಲ್ಲಿ ಸಾಕಷ್ಟು ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂಥವ್ರು ರೈತರು ಭಾಳ ಇದ್ದಾರೆ. ತಾವು ಹುನಗುಂದವರು, ಆ ಕಡೆ ಎಲ್ಲ ಬಿಜಾಪುರ ಆ ಕಡೆ ಬಾಲ್ಕೋಟೆ ಕಡೆ ಎಲ್ಲ ಕಬ್ಬಿನ ಬೆಳೆಯನ್ನು ಬೆಳೀತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇನ್ನು ಜೋಳ, ಹಿಂಗಾರು ಬೆಳೆಗಳಾದ ಜೋಳಗಳನ್ನು ಕೂಡ ಬೆಳೀತಾರೆ, ಕಡಲೆ ಇವೆಲ್ಲ ಬೆಳೀತಾ ಇದ್ದಾರೆ. ಅವರು ಇವತ್ತು ಸಾಕಷ್ಟು ಮಂದಹಾಸ ನಮ್ಮ ರೈತರ ಮುಖದೊಳಗಿದೆ, ಉತ್ತಮ ಮಳೆಯಾಗಿದೆ ಮತ್ತು ಅದರಿಂದ ಅವರಿಗೆ ಇವತ್ತು ಒಳ್ಳೆಯ ಇಳುವರಿ ಮುಂಗಾರಿನಲ್ಲಿ ತೆಗೆದುಕೊಂಡಿದ್ದಾರೆ, ಹಿಂಗಾರಿನಲ್ಲಿ ಕೂಡ ಒಂದು ಒಳ್ಳೆಯ ಬೆಳೆ ಬರಬಹುದು ಅಂತೇಳಿ ಅವ್ರ ನಿರೀಕ್ಷಣೆಯಲ್ಲಿದ್ದಾರೆ. ತಾವು ಏನು ಒಂದು ವಿಶ್ಲೇಷಣೆ ಮಾಡ್ತೀರಿ ನಮ್ಮ ರೈತ ಬಾಂಧವರಿಗೆ? ಈಗ ಮಾತಾಡ್ತಾ ನಾನು ಹೆಂಗೆ ವಿಚಾರ ಪ್ರಸ್ತುತಪಡಿಸ್ತೀನಿ ಅಂದರೆ, ಚುಳಿನ್ ಸರ್, ಈ ವರ್ಷದ ಸ್ಥಿತಿ ನೋಡಿದ್ರಂದ್ರೆ ಅಕ್ಟೋಬರ್ದೊಳಗೆ, ಈ ಅಕ್ಟೋಬರ್ ಮಂತ್ನೊಳಗೆ 2024 ಅಕ್ಟೋಬರ್ ಮಂತ್ನೊಳಗೆ 57 ವರ್ಷಗಳಲ್ಲಿ 250% ಹೆಚ್ಚು ಮಳೆ ಆಗಿಬಿಡ್ತು. ಇದು ಒಂದು ಯಾಕೆ ಹೇಳ್ತೀನಿ ಅಂದರೆ, ನಮ್ಮದು ಹಿಂಗಾಗೋದ್ರಿಂದ ಹಿಂಗಾರು ಬೆಳೆ ಬಿತ್ತನೆ ಲೇಟ್ ಆಯಿತು. ಲೇಟ್ ಆದರೂ ಕೂಡ ಬೆಳೆ ಚಲೋ ಅದಾವು. ಎಲ್ಲರೂ ಏನು ಮಾಡಿಬಿಟ್ರು, ಕಡಲಿನ ಪ್ರಮುಖ ಬೆಳೆಯಾಗಿ ಬೆಳೆದರು. ಯಾಕಂದರೆ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸುವತ್ತ ರೈತರಿಗೆ ಗಮನ ಇರೋದ್ರಿಂದ ಜೋಳದ ಬೆಳೆ ಬೆಳೆಯುವಂಥ ಏನಂತೀರಿ ಪ್ರದೇಶ ಭಾಳ ಕಡಿಮೆ ಆಯಿತು. ಇನ್ನು ನೆಕ್ಸ್ಟ್ ಗೋಧಿ, ಕುಸುಬಿ ಅಗದಿ ಒಂದು ಸಾಂಪ್ರದಾಯಿಕ ಖಾದ್ಯತೆಯಲ್ಲಂತೂ ಮರ್ತಂಗೆ ಆಗಿಬಿಡ್ತು. ಇದು ವಾಸ್ತವ ಸ್ಥಿತಿ. ಆದರೆ ಕಡಲಿಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೇವಲ್ಲ ಅದೇ ಥರ ಒಳ್ಳೆ ಬೆಳೆನೇ ಇದೆ. ಯಾಕಂದರೆ ಕೀಡಿ ಏನದಲ್ಲ, ಇತ್ತಿತ್ತಲಾಗಿ ಒಂದು 4-5 ವರ್ಷದೊಳಗೆ ವಿವಿಧ ತಾಂತ್ರಿಕತೆಗಳು, ಅದು ಉತ್ಪಾದನಾ ತಾಂತ್ರಿಕತೆ ಇರ್ಬೋದು, ಸಸ್ಯ ಸಂರಕ್ಷಣೆ ಇರ್ಬೋದು, ಅಥವಾ ನಿರೋಧಕ ತಳಿಗಳಿರ್ಬೋದು, ಫಾರ್ ಎಕ್ಸಾಂಪಲ್ BGD 3BL-1 ಕಡಲೆ ಒಳಗೆ ವಿಲ್ ಟಾಲರೆಂಟ್ ಅಂತ ಹೇಳ್ತೀವಿ, ಅಥವಾ ನಾವು ಈ ಸನ್ಪವರ್ದಾಗ RSFS ಸೀರೀಸ್ ಅಥವಾ KBSS ಸೀರೀಸ್ ಹೇಳ್ತೀವಿ. ಈ ಥರ ಕಡಲೆಯೊಳಗೆ ಕೀಡಿಬಾಧೆ ಕಡಿಮೆ ಕಂಡು ಬರ್ತದೆ ಈ ವರ್ಷ. ಬಟ್ ವಿಲ್ಟ್ ಏನಾಗಿದೆ, ಸೊರಗು ರೋಗ, ನೆಟಿ ರೋಗ ಅಥವಾ ಶಿಡಿ ರೋಗ ಅಂತೇವಲ್ಲ, 5-30% ನಾವು ಕಂಡುಕೊಂಡೀವಿ. ಯಾಕಂದ್ರೆ ನಾನು ಸಾಮಾನ್ಯವಾಗಿ ದ್ವೈಮಾಸಿಕ ಮೀಟಿಂಗ್ನಲ್ಲಿ ಪ್ರತಿ 2 ತಿಂಗಳಿಗೊಮ್ಮೆ ಎಲ್ಲ 4 ಜಿಲ್ಲೆಗಳು, ನನ್ನಂಗೆ ಇನ್ನೊಬ್ಬರು ಕೌಂಟರ್ ಪಾರ್ಟ್ ಜೋನ್ 3ದೊಳಗೆ 3 ಜಿಲ್ಲೆ ಕವರ್ ಮಾಡ್ತಾರೆ, ನಾನು 4 ಜಿಲ್ಲೆದೊಳಗೆ ಆ ಮೀಟಿಂಗ್ನೊಳಗೆ ಪ್ರತಿ ತಾಲೂಕಿನ ADA, ಪ್ರತಿ RSK EO, ಅವ್ರ ಕೆಳಗಿರುವಂಥ BTMU, ATMU, ಫೀಲ್ಡ್ ಫೆಸಿಲಿಟೇಟ್ರು ಎಲ್ಲ ಕೆಳಮಟ್ಟದಿಂದ ಹಿಡ್ಕೊಂಡು JDA, DDA ಮಟ್ಟ ಎಲ್ಲರೂ ಇರ್ತಾರೆ. ನಾವು ಅಲ್ಲಿ ಡಿಸ್ಕಷನ್ ಹಾಕೋದು ಸ್ಲೈಡ್ ಮುಖಾಂತರ ಆಗ್ಬೋದು, ಸ್ಯಾಂಪಲ್ಸ್ ಮುಖಾಂತರ ಆಗ್ಬೋದು. ಡಿಸ್ಕಷನ್ ಆಗಿದ್ದರೆ ನಾವು ವಿಸ್ತರಣೆ ನಿರ್ದೇಶಕರ ಒಂದು ಆದೇಶದ ಮೇರೆಗೆ ಧಾರವಾಡ ಜಿಲ್ಲೆ ನಾನು ಎಲ್ಲ ಅಡ್ಡಾಡಿದ್ವಿ. ಅಲ್ಲಿ ಕೀಟಶಾಸ್ತ್ರಜ್ಞರು, ಸಸ್ಯರೋಗಶಾಸ್ತ್ರಜ್ಞರು ಇದ್ದರು. ಅದೇ ಥರ ನಮ್ಮ ಕೌಂಟರ್ ಪಾರ್ಟ್ ಜೋನ್ 3ದಾಗೂ ಅಡ್ಡಾಡ್ತಾರೆ, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ. ಅಲ್ಲಿ ಏನಾಯ್ತಂದ್ರೆ, ಅತ್ತಾಗ ನೀವು ಹೇಳಿದಂಗೆ ಕಬ್ಬು ಭಾಳ ಅದ. ಅದು ಕಬ್ಬಿನ ಬಗ್ಗೆ ನಾನು ಯಾವಾರ ಪ್ರಶ್ನೆ ಬಂದರೆ, ಯಾಕಂದರೆ ಕಬ್ಬು ಎಲ್ಲರೂ ಈಗ ಜನವರಿಗೆ ಹಚ್ಚೋದೈತಿ, ನಮ್ಮ ವಿಚಾರ ಏನೈತಿ, ಮಾರ್ಚ್ದಾಗ ಹಚ್ಚಿದ್ರೆ ಅರ್ಲಿ ಶೂಟ್ ಬೋರರ್ ಬರ್ತಾ ಬ್ಯಾಡ ಅಂತ ನಾವು ಅಂತೀವಿ. ಅವ್ರು ಅದ್ರಾಗ ತಮ್ಮ ಸಮಸ್ಯೆ ಕೇಳ್ಬೋದು, ಅಥವಾ ಬರ ನಿರ್ವಹಣೆ ಹೆಂಗೆ ಮಾಡಬೇಕು ಸೌತ್ ಮಹಾರಾಷ್ಟ್ರ ಮತ್ತು ನಾರ್ತ್ ಕರ್ನಾಟಕದೊಳಗೆ ಫೆಬ್ರವರಿ, ಮಾರ್ಚ್, ಈವನ್ ಜನವರಿ 3 ತಿಂಗಳು ಮಳೆನ ಆಗೋಂಗಿಲ್ಲ, ಅದು ನಾನು ಪ್ರಯತ್ನ ಮಾಡ್ತೀನಿ ಅದನ್ನು ಹೇಳೋಕ್ಕೆ. ಬಟ್ ನನ್ನ ಉದ್ದೇಶ ಏನೈತಂದ್ರೆ, ಇಲ್ಲಿ ಈ ಸದ್ಯಕ್ಕೆ 75-90 ದಿವಸ ಕಡಲೆ ಬೆಳೆಯೈತಿ. ಅಕ್ಟೋಬರ್ ಫಸ್ಟ್ ವೀಕ್ ಮಾಡಿದ್ದು 80-85 ದಿವಸ ಐತಿ. ಫ್ಲವರಿಂಗ್ನಿಂದ ಪಾಡ್ ಫೀಲಿಂಗ್ ಸ್ಟೇಂಜ್ ಆಗೈತಿ. ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ರಷ್ಟ್ ಬರಲಿಲ್ಲ ಈ ಸದ್ಯಕ್ಕೆ, ಭಯಗೊಂಡಿದ್ದೇವೆ ನಾವು. ಎರಡು ನೀವೇನು ವಾಯುಭಾರ ಕುಸಿತದಿಂದ ಸೌತ್ ಇಂಟೀರಿಯರ್ ಕರ್ನಾಟಕ ಏನು ಪ್ರಾಬ್ಲಮ್ಗೆ ಒಳಗಾತು, ಕಾಫಿ ಗೀಫಿ ದೊಡ್ಡ ದೊಡ್ಡ ಪ್ರಮುಖ ಬೆಳೆಗಳೊಳಗೆ ಭಾಳ ಹೈಲೈಟ್ ಆಕವು. ಬಟ್ ನಮ್ಮ ಜಿಲ್ಲಾಗಳು ಹೆಂಗಿರ್ತವೆ ಅಂದ್ರೆ, ನಮ್ಮ ವ್ಯಾಪ್ತಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿ 7 ಜಿಲ್ಲಾದಾಗ ಅಂದರೆ ನಾವು ಪ್ರಮುಖ ಆರ್ಥಿಕ ಬೆಳೆ ಅಂದರೆ ನಾವು ಕಬ್ಬು ಬಿಟ್ಟರೆ ಭಾಳಷ್ಟು ಮಂದಿ ಬೆಳೆಯೋದು ಕಡಲೆ ಅಲ್ಲ. ಕಡಲೆಗೆ ಇನ್ನೂ ಮಟ್ಟ ನಾವು ರಷ್ಟು ಬಾಧೆ ಬಂದಿಲ್ಲ, ಬರೋ ಸಂಭವ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲೇ ಇಲ್ಲ. ಆದರೂ ನಾವು ಅದನ್ನು ಮುನ್ನೆಚ್ಚರಿಕೆಯಾಗಿ ನಾವೆಲ್ಲ ಹೇಳೇವೆ. ಇನ್ನೇನು ವೀಟ್ನೊಳಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಚೋಳಿನ ಸಾಹೇಬರೇ, ನಾವು ಸ್ವಾವಯವ ಕೃಷಿ ಬಗ್ಗೆ ಮಾತಾಡ್ತೀವಿ, ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಜೀವ ಇದ್ದದೊಳಗೆ ಅಂದರೆ ನಮ್ಮ ಜೀವಿತದೊಳಗೆ ಜೋಳ, ಗೊಂಜಾಳ, ಗೋಧಿ ಎಲ್ಲದಕ್ಕೂ ಸ್ಪ್ರೇ ಹೊಡಿಯಂಗೆ ಬಂತು. ಆದರೂ ಇಂಥ ವಿಷಯ ಸ್ಥಿತಿಗತಿ ನನಗೆ ಗೊತ್ತದೆ. ಇನ್ನು ಮುಂಗಾರಿ ಒಳಗೆ ಗೊಂಜಾಳ ಆಗಲಿ, ಸೂರ್ಪಣ ಆಗಲಿ, ಶೇಂಗಾ ಆಗಲಿ, ಕಬ್ಬಿನ ಬೆಳೆ ಬಗ್ಗೆ ಏನಾದರೂ ಪ್ರಶ್ನೆ ಬಂದರೆ ನಾವು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ಭಾಳ ಸಂತೋಷ ಡಾಕ್ಟರ್ ಎಸ್ ಎನ್ ಗದ್ದನಕೇರಿ ಅವರು. ಭಾಳ ಅಂದರೆ ಅವಲೋಕನ ತುಂಬ ವಿಸ್ತೃತವಾದ ಅವಲೋಕನ ಆಯಿತು. ಈಗ ಸಾಕಷ್ಟು ಕರೆಗಳು ನಮ್ಮಲ್ಲಿ ಕಾಯ್ತಾ ಇವೆ. ಅಂದರೆ ದೂರವಾಣಿ ಕರೆ ಮಾಡಲಿಕ್ಕೆ ನಮ್ಮ ಕೇಳುಗರಿಗೆ ದೂರವಾಣಿ ಸಂಖ್ಯೆಗಳು 244-3414 244-3415 ಅಥವಾ 244-3416. ಹೊರಗಿನಿಂದ ಕರೆ ಮಾಡುವವರು STD ಕೋಡ್ ಸಂಖ್ಯೆ 0836 ಬಳಸ್ಬೋದು. ಇನ್ನು 2 ನಿಮಿಷದಲ್ಲಿ ನಿಮ್ಮ ಕರೆಗಳನ್ನು ತೆಗೆದುಕೊಳ್ತೀವಿ ಡಾಕ್ಟರು. ಈಗ ಎಸ್ ಎನ್ ಜಾಧವ್ ಅವರಿದ್ದಾರೆ, ಕೀಟಶಾಸ್ತ್ರಜ್ಞರು. ಯಾಕಂದರೆ ಇವತ್ತು ರೈತ ಬಾಂಧವ್ರನ್ನ ಬಾಧಿಸಿದವರು ಅಂತೂ ನಮ್ಮ ಗುಣಮಟ್ಟ ಆಹಾರದ ಗುಣಮಟ್ಟ ಹಾಳಾಗ್ತಾ ಇರೋದು ಅಂದರೆ ನಮ್ಮ ರೋಗ ಮತ್ತು ಕೀಟಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಹೊಡೆಯುವಂಥ ರಾಸಾಯನಿಕ ಔಷಧಿಗಳು, ಅದರಿಂದ ಕೂಡ ಸಾಕಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದ್ದೀವಿ. ಅದು ಒಂದು ಸವಾಲೇ ಒಬ್ಬ ಕೀಟಶಾಸ್ತ್ರಜ್ಞರಿಗೆ. ಹೇಗೆ ತಾವು ಡಾಕ್ಟರ್ ಜಾಧವ್ ಅವರೇ ನಮ್ಮ ರೈತ ಬಾಂಧವರಿಗೆ ಹೇಗೆ ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡೋದ್ರ ಬಗ್ಗೆ ಹೇಗೆ ತಾವು ಎಚ್ಚರಿಸ್ತೀರಾ? ಯಾಕಂದರೆ ರಾಸಾಯನಿಕಗಳನ್ನು ಕಡಿಮೆ ಉಪಯೋಗ ಮಾಡೋದು ಭಾಳ ಇಂದಿನ ಅಗತ್ಯತೆ ಇದೆ. ಈಗ ಆ್ಯಕ್ಚುಲಿ ರೈತ ಬಾಂಧವರು ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾವನು ಒಂದು ಮಾವು ಈಗಾಗಲೇ ಹೂವಾಡುವಂಥ ಮತ್ತು ಫಸಲು ಹೂವು ಮತ್ತು ಹೂ ಗೊಂಚಲು ಬಿಡುವ ಹಂತದಲ್ಲಿದೆ. ಈಗಾಗಲೇ ಮಳೆ ಅಕ್ಟೋಬರ್ ತನಕ ಮಳೆ ಆಗಿದ್ದ ಕಾರಣ ಈ ಹೂ ಬಿಡುವ ಹಂತ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಮಾವಿನಲ್ಲಿ ಆ್ಯಕ್ಚುಲಿ ಇಟ್ಟತ್ತಿಗೆ ಹೂ ಮತ್ತು ಕಾಯಿ ಕಟ್ಟಬೇಕಾಗಿತ್ತು, ಇನ್ನೂ ಸಹ ಹೂ ಬರ್ತಾ ಇದೆ ಮತ್ತು ಗೊಂಚಲು ಕಟ್ತಾ ಇದೆ. ಇನ್ನೂ 25-50% ಅಷ್ಟೇ ಹೂ ಕಟ್ಟಿದೆ. ಕಾರಣ ಈ ಸಲ ಸ್ವಲ್ಪ ಒಂದೆರಡು ಸ್ಪ್ರೇ ಹೆಚ್ಚಾಗ್ಬೋದು. ಯಾಕಂತಂದರೆ ಕ್ರಮೇಣ ಹೂ ಆಡುವ ಹಂತ ಬರೋದ್ರಿಂದ ಮಾವಿನ ಫಸಲು ತಗೊಳ್ಳೋಕ್ಕಂಥ ರೈತರು ಈಗ ಹೂ ಬಂದ ಬಳಿಕ ಬೂದು ರೋಗ ಅಂತ ಬರುತ್ತೆ, ಮತ್ತು ಆಮೇಲೆ ಜಿಗಿ ಹುಳುಗಳು ಬರ್ತವೆ. ಈ ಜಿಗಿ ಹುಳ ಮತ್ತು ಬೂದಿ ರೋಗ ಬಂದಾಗ ನಮ್ಮ ರೈತ ಬಾಂಧವರು ಒಂದು 50% ಹೂ ಬಿಟ್ಟಾಗ ಒಂದು ಶಿಲೀಂದ್ರನಾಶಕ ಮತ್ತು ಒಂದು ಅಂತರ್ವ್ಯಾಪಿ ಕೀಟನಾಶಕ ಎರಡನ್ನು ಸೇರಿಸಿಕೊಂಡು ಹೂ ಬರುವ ಟೈಮ್ನಲ್ಲಿ ಮತ್ತು ಕಾಳು ಕಟ್ಟುವ ಏನೋ ಜೋಳದ ಕಾಳು ಕಟ್ಟುವ ಟೈಮ್ನಲ್ಲಿ ಮತ್ತು ಮುಂದೆ ಸ್ವಲ್ಪ ಗೋಲಿ ಆಕಾರ ಜಾಧವ್ ಉತ್ತರ ಕೊಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಕರೆ ತೆಗೆದುಕೊಳ್ತೀವಿ. ಮೂರು ಸಲ ಒಂದು ಶಿಲೀಂದ್ರನಾಶಕ ಮತ್ತು ಒಂದು ಅಂತರ್ವ್ಯಾಪಿ ಕೀಟನಾಶಕ ಎರಡೂ ಸೇರಿಸಿ ಸಿಂಪಡಣೆ ಮಾಡಬೇಕಾಗತ್ತೆ. ಆತ್ಮೀಯ ಕೇಳುಗರು, ಈಗ ಕರೆಗಳನ್ನು ತೆಗೆದುಕೊಳ್ಳೋ ಸಮಯ. ಧನ್ಯವಾದಗಳು ಡಾಕ್ಟರ್ ಜಾಧವ್ ಅವರೇ. ಮೊದಲು ಕರೆಯನ್ನು ತಗೋತಾ ಇದ್ದೀವಿ. ಹಲೋ, ನಮಸ್ಕಾರ. ಹಲೋ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ, ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ? ಹೇಳಿ ಬಾಬುರಾವ್ ಅವರೇ. ಈಗ ಉತ್ತರ ಕರ್ನಾಟಕ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ರೈತರು ಜೋಳದ ಹೊರತಾಗಿ ಪರ್ಯಾಯ ಬೆಳೆಯನ್ನು ಯಾವುದು ಬೆಳೆಯಬೇಕು, ಯಾವುದು ಲಾಭಕಾರಿ? ಡಾಕ್ಟರ್ ಬಸವರಾಜಪ್ಪ ಅವರೇ. ಆತ್ಮೀಯ ಬಾಬುರಾವ್ ಅವರೇ, ಈಗ ತಾವು ಆರ್ಥಿಕ ದೃಷ್ಟಿಕೋನದಿಂದ ಪರ್ಯಾಯ ಬೆಳೆ ಅಂತ ಕೇಳಿದ್ರು ಏನೋ ಗುರುತಾಗಲಿಲ್ಲ ಈಗ ಆರ್ಥಿಕ ದೃಷ್ಟಿಯಿಂದ. ಬಟ್ ನಮ್ಮ ದೃಷ್ಟಿಕೋನ ಅಥವಾ ದಿಕ್ಸೂಚಿ ಏನೈದೆ ಅಂದರೆ, ಈಗ ಆಹಾರಕ್ಕೆ ಪರ್ಯಾಯವಾಗಿ ನಾವು ಏನೂ ಕಂಡುಹಿಡಿದಾಗಿಲ್ಲ. ಆಹಾರದ ವಿವಿಧ ಮೂಲಗಳಿದ್ದರೂ ಕೂಡ, ಬಟ್ ಜೋಳ ನೀವು ಏರಿಯಾ ಕಡಿಮೆ ಮಾಡಿ ಅಷ್ಟೇ ಏರಿಯಾದೊಳಗೆ ತಾಂತ್ರಿಕತೆಗಳನ್ನ ಉಪಯೋಗಿಸಿ ಹೆಚ್ಚು ಇಳುವರಿ ತೋರಿ. ಆದರೆ ಜೋಳದ ಬಗ್ಗೆ ಪರ್ಯಾಯ ಬೆಳೆ ಅಂದರೆ ಎಲ್ಲರೂ ಕಡ್ಲೆನ ಹಾಕ್ಯಾರ ಈಗ. ಹೌದ್ರೆ, ಈಗ ಗೋಧಿನೂ ಅಷ್ಟು ನಮ್ಮ ಸೌತ್ ಇಂಡಿಯಾದಾಗ ಅಷ್ಟು ಇಳುವರಿ ಬರೋದಿಲ್ಲ, ಯಾಕಂದರೆ ನೀರು ಬೇಕು. ಮುಂದೆ ಕುಸುಬಿ ಬಿಟ್ಬಿಟ್ಟಾರೆ ಈಗ ಕುಸುಬಿ. ಈಗ ಯಾವುದಾದ್ರೂ ಪರ್ಯಾಯ ಬೆಳೆ ಅಂದರೆ ಆರ್ಥಿಕವಾಗಿ ವಿಚಾರ ಮಾಡಿದರೆ ಹಂಗೆ ಬೇಡ. ಅದ್ರ ಬದಲು ನಾ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಅಂತರ್ ಬೆಳೆಯಾಗಿ ಮಾಡ್ಬೋದಲ್ಲ ಅಂತ. ಈಗ ನಮಗೆ ಜೋಳನೂ ಬೇಕು ಕಳ್ಳಿನೂ ಬೇಕು. ನಾನು ವಿಚಾರ ರಗಡ ಮಂದಿ ರೈತರ ಮುಂದೆ ಪ್ರಸ್ತುತ ಪಡಿಸಾಗ, ಸರ ನೀವು 10% ಜೋಳ ಮಿಕ್ಸ್ ಮಾಡಂತೀರಿ ಕಡ್ಲಿಗೆ, ನಾವು ಕಡ್ಲಿ ಮಷಿನ್ಲಿ ಇದು ಮಾಡೋರು, ಆರ್ಥಿಕವಾಗಿ ನಾವು ಕಡ್ಲಿ ಬೇಕು, ನಮಗೆ ಜೋಳ ಬೇಡ, ನಮಗೆ ದನನೇ ಇಲ್ಲ, ಯಾಕೆ ಜೋಳ ತಿನ್ನಕ್ಕೆಷ್ಟು ಎಲ್ಲ ಸೂಡು ಕಟ್ಟೋರಿಲ್ಲ ತೆನೆ ಮುರಿಯೋರಿಲ್ಲ ಅಂತ ಕೇಳ್ತಾರೆ. ಬಟ್ ನಂದು ವಿಚಾರ ಏನೋ ಸರ, ಅದು ಒಂದು ವಿಷಯ ವಿಚಾರ ಮಾಡಿಬಿಡ್ರಿ. ನೀವು 4-8 ಹಿಂಗೆ ಕಡ್ಲಿ ಹಾಕ್ರಿ, 1-2 ಜೋಳ ಹಾಕ್ರಿ. ಹಿಂಗಾಗಿ ಕೀಟಬಾಧೆ ಮತ್ತು ರೋಗಬಾಧೆ ಬೆಳೆ ವೈವಿಧ್ಯತೆ ಇರೋದ್ರಿಂದ ಕಡಿಮೆ ಆಗೇ ಹಾಕೈತಿ. ನಮಗೆ ಜೋಳ ರಿಕ್ವೈರ್ಮೆಂಟ್ ಇದ್ದದ್ದು, ಯಾಕಂದ್ರೆ ನೀವು ಹೇಳ್ದಂಗೆ 5,000-6,000 ಇದ್ದದ್ದು ಈಗ ಬರೇ ಭಾಳ ಕಡಿಮೆ ಅನ್ನತ್ತೆ ರೇಟ್. ಅದಕ್ಕೆ ರೈತ ನ್ಯಾಚುರಲಿ ಸರ, ಅದಕ್ಕೆ ನಾ ಏನಂತೀನಿ, ಕಡ್ಲಿ ಮತ್ತು ಜೋಳ ಅಂತರ ಬೆಳೆ, ಅದರ ಮಷಿನ್ ಹಾರ್ವೆಸ್ಟ್ನೂ ಆಗಬೇಕು. ಜೋಳ ಒಂದು ಏನಂತೀರಿ ನೀವು, ಅದು ರೋಗ ಮತ್ತು ಕೀಟ ನಿರೋಧಕವಾಗಿ ತಡೆಬೆಳೆ. ಸಂತೋಷ್, ತಾವು ಹೇಳೋದು ಸರಿ ಇದೆ. ಅಂದರೆ ಅನ್ನದಾತ ಇರೋದ್ರಿಂದ ಅನ್ನವನ್ನು ಕೊಡೋ ಕೆಲಸ ಮಾಡಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಕುಲಕರ್ಣಿ ಅವರೇ, ನಮಸ್ಕಾರ. ಮತ್ತೊಂದು ಫೋನ್. ಹಲೋ, ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಇದು, ಹೇಳಿ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ಕಾರ, ಹೇಳಿ ಎಲ್ಲಿಂದ? ಎರಡು ಸ್ವಲ್ಪ ದೂರ ಹೇಳಿ. ಹಲೋ, ಹಾಂ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಕುಂದಗೋಳ, ಧಾರವಾಡ ಜಿಲ್ಲೆ ರೀ, ಕುಂದಗೋಳ ತಾಲೂಕು. ಬೇಗ, ಸಾಕಷ್ಟು ಜನ ಕಾಯ್ತಾ ಇದಾರೆ, ಪ್ರಶ್ನೆ ಏನು ಕೇಳಿ. ಸರ ನಮಸ್ಕಾರ. ಈಗ ನಮ್ದು ಕಡಲೆ ಬೆಳೆ ಸರ, 60 ಆಯ್ತು ಸರ. ಈ ವರ್ಷ ಮಳೆ ಆಗಿರೋದ್ರಿಂದ ಸ್ವಲ್ಪ ಬಿತ್ತಿಗೆ ಹಿಂದಾಯ್ತು ಕರೆ. ಈಗ ಅದು ಪಂಗಿ ಸೈಡ್ ಅಥವಾ ಈ ಕೆಂಪು ರೋಗ ಬರೋ ಸಂಭವತೆ ಇರ್ತೈತಿ ಸರ, ಹಿಂದಾದಂಗ ಏನು ಔಷಧಿ ಹೊಡಿಬೇಕು ಅಂತ ಹೇಳ್ತೀರಿ? ಡಾಕ್ಟರ್ ಜಾಧವ್ ಅವರೇ, ಈಗ ಆ್ಯಕ್ಚುಲಿ ಮಳೆ ಎರಡು ಮಳೆ ಆದ ಬಳಕೂ ಎಲ್ಲಿನೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿನೂ ಈ ಭಂಡಾರ ರೋಗ ಕಂಡು ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ಯಾಕಂದರೆ ಈಗಾಗಲೇ 90 ದಿನ ದಾಟಿ ಕೆಲವೊಂದು ಕಡೆ ಕೊಟಾವು ನಡೆದಿದೆ. 60 ದಿನ ಆದ್ರೂ ಈಗ ಎಲ್ಲಿ ಬಂದಿಲ್ಲ. ಬಟ್ ಮುಂಜಾಗ್ರತೆ ಕ್ರಮವಾಗಿ ಎಲ್ಲರೆ ಯಾವ್ದಾರ ಊರಾಗ ಎಲ್ಲರೆ ಕಂಡು ಬಂತಂದ್ರೆ ನಿಮ್ಗೆ ಅದಕ್ಕಾಗಿ ಮಾರ್ಕೆಟ್ನಲ್ಲಿ ಹೆಕ್ಸಾ ಕೋಣಜಲ್ ಅಂತಿದೆ, ಪ್ರೋಪಿ ಕೋಣಜಲ್ ಅಂತಿದೆ, ಅದು ಒಂದೊಂದು ML ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಸಾಕು, ಅದು ಮತ್ತೆ 10-15 ದಿನವರೆಗೆ ಅದು ಬರದ ಹಾಗೆ ತಡೆಗಟ್ಟತೈತಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ. ನಮಸ್ಕಾರ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ಸರ್, ನಮಸ್ಕಾರ ರೀ. ಹಾಂ ಹೇಳಿ, ನಮಸ್ಕಾರ ಹೇಳಿ. ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲಾ ಕೇರೂರದಿಂದ ರೀ ಸರ್. ಹಾಂ, ನಮ್ದ 2 ಎಕರೆ, 1 ಎಕರೆ ಗೋಧಿ, 1 ಎಕರೆ ಕಪಲೆ ಸದಕ ಹಾಕ್ತಿರ ನಾವ್ ಇಲ್ಲಿ. ಅದಕ್ಕ ಈಗ ಆಗಿ 1 ತಿಂಗಳ ಆಯ್ತುರಿ, ಈಗಾಗಲೇ ಒಂದು ಕೀಟನಾಶಕ ಔಷಧ ಹೊಡೆದಿವ್ರಿ. ಇನ್ ಮುಂದ ಅದ ಗೋಧಿ ಅಂದ್ರ ಭಂಡಾರ ರೋಗ ಬರಬಾರ್ದು ಅಂತ ಹೇಳಿ ಮುಂಜಾಗ್ರತೆ ಪ್ರಕಾರ ಯಾರು ಉಪಯೋಗ ಮಾಡ್ಬೇಕ್ರಿ ಸರ್? ಆಗ್ಲೇ ಉತ್ತರ ಕೊಟ್ರು. ಈಗ ಕಡ್ಲಿಗೆ ಬರೋದು ಮತ್ತೆ ಗೋಧಿಗೆ ಬರೋದಕ್ಕೂ ಹೆಕ್ಸಾಕೋನಜೋಲ್ ಮತ್ತೆ ಪ್ರೋಪಿಕೋನಜೋಲ್ ಅಂತಂದ್ಕೆ ಫಂಗಿಸೈಡ್ಸ್ ಅದಾವ್ರಿ, ಶಿಲೀಂದ್ರನಾಶಕಗಳದಾವು. ಅವನ್ನ 1 ಪ್ರತಿ ಲೀಟರ್ ನೀರಿಗೆ 1 ML ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನೀವು ಎರಡರಾಗ ಒಂದು ಯಾವಾದ್ರೆ ಸ್ಪ್ರೇ ಮಾಡಬಹುದು. ಅದೇ ಪ್ರೋಪಿಕೋನಜೋಲ್ ಅಂದ್ರೆ ಟಿಲ್ಟ್, ಪ್ರೋಪಿಕೋನಜೋಲ್ ಅಂದ್ರೆ ಟಿಲ್ಟ್, ಹೆಕ್ಸಾಕೋನಜೋಲ್ ಅಂದ್ರೆ ಕಾಂಟಾಫ್ ಅಂತ ಬರ್ತವೆ. ನಾವು ಪ್ರತಿಯೊಂದು ಕೆಮಿಕಲ್ದ ಟ್ರೇಡ್ ನೇಮ್ ಹೇಳುದಿಲ್ಲ, ಯಾಕಂದ್ರೆ ರೈತರಿಗೆ ಕಂಪನಿ ನಾವು ಇದು ಮಾಡ್ದಂಗಾಗತ್ತೆ, ಅದಕ್ಕಾಗಿ ನಾವು ಕೆಮಿಕಲ್ ನೇಮ್ ಹೇಳಿರ್ತೀವಿ ನಾವು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ. ನಾ ಶಿರಗುಪ್ಪಿ ಇಂದ್ರೆ, ಹುಬ್ಳಿ ತಾಲೂಕು. ಹಾ ಹೇಳಿ. ಹುಬ್ಳಿ ಶಿರಗುಪ್ಪಿ, ಬೇಗ ಪ್ರಶ್ನೆ ಕೇಳಿ. ಚಂದ್ರಶೇಖರ್ ದೇಸ ಅಂತ ಹೇಳ್ರಿ. ಹಾ ಸರಿ, ಕುಸುಬಿ ಬೆಳೆ ಈಗ ನಮ್ಮ ಮೊದಲಿಂದ ಚಲೋ ಬ ಇಳುವರಿ ಬಿಟ್ಟಿತ್ರಿ, ಈಗ ಇಳುವರಿ ಕಡಿಮೆ ಆಗೈತ್ರಿ. ಅದ್ರದ ಬೇಸಾಯ ಇದ್ರದ್ದು ಬಿತ್ತನೆ ಕ್ರಮ ಏನ್ರ ಚೇಂಜ್ ಮಾಡೋದು ಹೇಳ್ತೀರಿ? ಡಾಕ್ಟರ್ ಬಸವರಾಜಪ್ಪ ಅವರೇ, ಕುಸುಬೆ ಬೆಳೆ ಈಗ ಕಡಿಮೆ ಆಗ್ತಾ ಇದೆಯಾ, ಅಂದ್ರೆ ಇಳುವರಿ ಕಡಿಮೆ ಬರ್ತಾ ಇದೆಯಾ, ಹೇಗೆ? ಈಗ ಇವತ್ತಿನ ಈ ವರ್ಷದ ಹಂಗಾಮಿಗೆ ತಕ್ಕಂತ ಹೇಳ್ಬೇಕಂತ ಹೇಳಿದ್ರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಮಳೆ ಜಾಸ್ತಿ ಆದ್ರಿಂದ ಈಗ ಎಲ್ಲ ಬೆಳೆಗಳ ಹಿಂಗಾರಿ ಬೆಳೆಗಳ ಬಿತ್ತನೆ ಕಾಲ ತಡವಾಯಿತು, ಮುಂದಾಗಿದೆ. ಹೌದು, ಹಾಂ, ಮುಂದಾಗಿದ್ದರಿಂದ ಅದು ಒಂದು ಕಾರಣ ಇದೆ. ಈಗ ಏನು ಕುಸುಬೆ ಇಳುವರಿ ಕಡಿಮೆ ಆಗಲಿಕ್ಕೆ ಅದು ಒಂದು ಬಿತ್ತನೆ ಕಾಲ ಏನು, ನಾವೇನು 15 ಸೆಪ್ಟೆಂಬರ್ ಅಂತ ನಾವೇನು ಹೇಳ್ತೀವಲ್ಲ, ಆ ಟೈಮೆಲ್ಲ ದಾಟಿ ಈಗ ನವಂಬರ್ ಮಟ್ಟನೂ ಬಂದು ಈಗ. ಹಂಗಾಗಿ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳು ಅವಧಿ ಮುಂದೆ ಬಂದಿದ್ದರಿಂದ ಯಾವುದೇ ಕುಸುಬೆ ಬೆಳೆ ಅಂತಲ್ಲ, ಬೇರೆ ಯಾವುದೇ ಬೆಳೆಗಳು ತಗೊಂಡ್ರೂ ಕೂಡ ಅವಧಿ ಆ ಒಂದು ಪ್ರಸ್ತುತ ಹಂಗಾಮಿನೆಲ್ಲ ಬಿತ್ತಲ್ಲ ಅಂತೇಳಿದರೆ ಅದ್ರ ಬೆಳವಣಿಗೆ ಕುಂಠಿತ ಆಗ್ತಾ ಅದೇ ಆಗ್ತದೆ, ಮತ್ತು ಇಳುವರಿನೂ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಅದೇ ತೇವಾಂಶ ಜಾಸ್ತಿ ಇದೆ ಅಂದ್ರೂ ಕೂಡ ಇದಕ್ಕೆ ಜಾಸ್ತಿ ನೀರು ಕೂಡ ಬೇಕಾಗಲ್ಲ, ಇದು ಡ್ರೌಟ್ ರೆಸಿಸ್ಟೆಂಟ್ ಅದು ಕ್ರಾಪ್ ಅಂತ ಹೇಳ್ತೀವಿ, ಬರ ನಿರೋಧಕ ತಳಿ ಬೆಳೆ ಇದು. ಹಂಗಾಗಿ ಮಳೆ ಜಾಸ್ತಿ ಆಗಿದ್ರಿಂದ ತೇವಾಂಶ ಜಾಸ್ತಿ ಬೇರಿನ ಒಂದು ಝೋನ್ನಲ್ಲಿ ಅಥವಾ ಬೇರಿನ ಸುತ್ತಮುತ್ತ ಪ್ರದೇಶದಲ್ಲಿ ಹೆಚ್ಚು ತೇವಾಂಶ ಇದ್ರೂ ಕೂಡ ಇದಕ್ಕೆ ಹಾನಿನೇ, ಯಾಕೆಂದ್ರೆ ಇದು ಬರ ನಿರೋಧಕ ತಳಿ ಅಂತಂದ್ರೆ ಕಡಿಮೆ ಮಳೆ ಇದ್ರೂ ಕೂಡ ಕಡಿಮೆ ತೇವಾಂಶ ಇದ್ರೂ ಕೂಡ ಬರ್ತಕ್ಕಂಥ ಬೆಳೆ ಇದು. ಹಾಗಾಗಿ ಬೇರಿನ ಅಥವಾ ಸುತ್ತಮುತ್ತ ಇರ್ತಕ್ಕಂಥ ತೇವಾಂಶ ಜಾಸ್ತಿ ಇದ್ರೂ ಕೂಡ ಬೆಳೆ ಕುಂಠಿತ ಆಗ್ತದೆ. ನೀವು ಅದಕ್ಕೆ ತಯಾರಿ ಇರಬೇಕು, ಯಾಕಂದರೆ ಈಗ ತಡವಾಗಿ ಬಿತ್ತನೆ ಆಗಿರೋದ್ರಿಂದ ಈ ಥರ ಸಮಸ್ಯೆಗಳು ಬರುತ್ತೆ ಖಂಡಿತವಾಗಿ. ಆ ತಾಂತ್ರಿಕತೆ ಅರ್ಥ ಮಾಡಿಕೊಂಡು ನೀವು ಮುಂದುವರಿಯಿರಿ ಅಂತ ಹೇಳ್ತಾ ಮತ್ತೊಂದು ಕರೆ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಮತ್ತೊಂದು ನಮಸ್ಕಾರ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ ಇದು, ಕೃಷಿ ವಿಶ್ವವಿದ್ಯಾಲಯ ಇದು. ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ? ಹಲೋ, ಹೇಳಿ, ನಮಸ್ಕಾರ, ಬೇಗ ಹೇಳಿ. ನಾವು ಬಸವರಾಜ ಗೌಡ ಸರ್, ರಾಯಚೂರು ಜಿಲ್ಲೆ ದೇವಸ್ಥಾನದ ಜಾತ್ರೆಗಳಲ್ಲ. ಹಾ, ತೊಗರಿ ಹಾಕಿವ್ರಿ ಸರ್, ಜೂನ್ದಾಗ ಹಾಕಿವ್ರಿ. ತೊಗರಿ ಜೂನ್ನಲ್ಲಿ ಹಾಕಿದ್ದಾರೆ. ಹಾ, ಜೂನ್ ಹಾಕಿವ್ರಿ. ಈ ವರ್ಷ ಯಾಕೆ ನೋಡ್ರಿ, ಇಡೀ ನಮ್ಮ ಏರಿಯಾ ಒಟ್ಟು ಬುಡ್ಡೆ ಬಾ ತಾಗಿಲ್ಲ ಸರ್, ಎಕರೆ 3 ಎಕರೆ ಬರಕತ್ತೇವ್ರಿ. ಮಳೆಗಾಲ ಕಮ್ಮಿ ಆಗಿದೆ ಸರ್, ಪೂರ ದೊಡ್ಡ ಮಳೆ ಆಗಿಲ್ಲ, ಸಿಂಪಲ್ ಮಳೆ ಆಗ್ತಿತ್ತು ರೀ, ಅದ್ರ ಕುರಿತು ಏನು ವಾತಾವರಣ ಕೊಡ್ತೀರಿ ಸರ್? ಡಾಕ್ಟರ್ ಗದ್ದನಕೇರಿ ಅವರು, ಬಸವರಾಜ್ ಅವ್ರ ಹೇಳಿ ಸರ್. ಜಾತಕಲ್ ಇದು ಅನ್ರಿ, ಬಳ್ಳಾರಿ ರಾಯಚೂರು ಜಿಲ್ಲೆ. ಹಾ, ರಾಯಚೂರು ಜಿಲ್ಲೆ. ನೀವು ಆಯ್ತು ಇರ್ಲಿ, ತೊಗರಿ ಬೆಳೆ ನೀವು ಹೇಳ್ದಂಗ ಒಂದು ಬೆಳೆ ಪರಿವರ್ತನೆ ಮತ್ತು ಫೀಲ್ಡ್ ಕ್ಷೇತ್ರ ಪರಿವರ್ತನೆ ಮಾಡಿರೆ ಕಾಲ್ಗೈ ಮಾಡುವಾಗ. ಫಸ್ಟ್ ಹಾಕಿರಿ, ಇರ್ಲಿ ವೆರೈಟಿ ಯಾವ್ದು ಹಾಕಿರಿ? ಜಿ ಆರ್ ಜಿ 152 ಹಾಕಿರಿ. ಇಲ್ಲ ಇಲ್ಲ, ಭಾಳ ಚಲೋ ಅದಾವ ಅಲ್ಲಿ. ಅಲ್ಲಿ ಗುಲ್ಬರ್ಗಾದಾಗೂ ಸೀಡ್ ಪ್ರೊಡಕ್ಷನ್ ಆಗ್ಯಾವ. TS3R ಅದಕ್ಕಿನ್ನ ಇಂಪಾರ್ಟೆಂಟ್. ಇರ್ಲಿ ಇರ್ಲಿ, ಈ ಸಲ ಇಳುವರಿ ಕೆಲವೊಂದು ಕಡೆ ಭಾಳ ಚಲೋ ಅದಾವ. ಬಾಲ್ಕೋಟ್ ಜಿಲ್ಲಾದಾಗ, ಬಿಜಾಪುರ ಜಿಲ್ಲಾ, ಗುಲ್ಬರ್ಗ, ರಾಯಚೂರು ಜಿಲ್ಲಾ ಎಕ್ಸ್ಪೆಕ್ಟ್ ಮಾಡಿಕಿನ್ನ ಇಳುವರಿ ಕಡಿಮೆ ಅದಾವು. ಅದ್ರ ಬಗ್ಗೆ ಭಾಳ ಡಿಸ್ಕಷನ್ ಆಯ್ತು. ಏನಾಗೈತೆ ಅಂದ್ರೆ ನೋಡ್ರಿ, ಮುಂಗಾರಿ ಹೆಂಗೈತೆ ಅಂದ್ರೆ ಈ ಸಲ ನೋಡಿರಲ್ಲ ನೀವು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮಟ್ಟನು ಮಳೆ, ನವಂಬರ್ಕ ಮಳೆ ಇಲ್ಲ, ಕ್ಲೌಡಿ ವೆದರು, ಮತ್ತು ಎಲ್ಲ ಮಳೆ ಭಾಳ ಇತ್ತು. ಹಿಂಗಾಗಿ ಮೊದಲ ಇವು ಪಲ್ಸ್ ಏನದಲ್ಲ ದ್ವಿದಳ ಧಾನ್ಯ, ಭಾಳ ಸಸೆಪ್ಟೇಬಲ್ ಇವು. 48 ತಾಸು ನೀರು ನಿಂತರೆ, 24 ಗಂಟೆ 48 ತಾಸು ನಿಂತರೆ ಸಿಡಿನ ಹಾದೋಕವು. ಮುಂದೆ ಹೂ ಉದ್ರೆ ಅವು, ಮತ್ತು ಕಾಫ್ ಕಟ್ಟಿಲ್ಲ ಭಾಳ. ಬಟ್ ನಮ್ಮಲ್ಲಿ ಅಲ್ಲ, ನೀವು ಸ್ಪೇಸಿಂಗ್ ಮತ್ತು ರೆಡ್ ಸಾಯಿಲ್ ಅಂದ್ರೆ 3 ಫೀಟ್ ಬಿಟ್ರೆ 4 ಫೀಟ್ ಬಿಟ್ರೆ 4 ಫೀಟ್ ಬಿಟ್ರಿ. ಸಸಿಗಳ ಸಂಖ್ಯೆನೂ ಅದ ನಿಮ್ಮ ಇದಕ್ಕೆ ನಾವು ಬಿಡ್ರಿ, 4 ವರೆ ಬಿಡ್ತೇವೆ. ಬಾಳ್ಕೊಡ್ ಜಿಲ್ಲ ಕಪ್ಪು ಭೂಮಿ, ಮಧ್ಯಮದಿಂದ ಆಳವಾದ ಕಪ್ಪು ಭೂಮಿ. ನಿಮ್ಮದು 3 ಫೀಟ್ ಬಿಟ್ಟರು ನಡೀತಿತ್ತದ. ಸಸಿಗಳ ಸಂಖ್ಯೆನೂ ಕಮ್ಮಿ ಆತು. ಈ ವಾತಾವರಣಕ್ಕೆ ಬ್ರ್ಯಾಂಚಸ್, ಪ್ರೈಮರಿ ಬ್ರ್ಯಾಂಚಸ್ಸು, ಸೆಕೆಂಡ್ರಿ ಬ್ರ್ಯಾಂಚಸ್ಸು, ಮತ್ತು ಅವು ಏನಂತೀರಿ ಪಾಡ್ ಬೇರಿಂಗ್ ಬ್ರ್ಯಾಂಚಸ್ಸು ಕಡಿಮೆ ಆಗ್ಯಾವ ಈ ವರ್ಷ. 3-4 ಕ್ವಿಂಟಲ್ ಸ್ವಲ್ಪ ರೇಟೂ ಕಮ್ಮಿ ಆಗಿದೆ. ಸ್ವಲ್ಪ ವೇಟ್ ಮಾಡಿರಿ, ರೇಟ್ ಬಂದಿಂದ ಕಂಪೆನ್ಸೇಟ್ ಆಗ್ಬೋದು ಅಂತ ನನ್ನ ಭಾವನೆ. ಹೌದು ಹೌದು ಹೌದು ಹೌದು, ಅದು ಬೆಂಬಲ ಬೆಲೆ ಹೆಚ್ಚೈತೆ ನೋಡ್ರಿ. ಅದು ಬೆಂಬಲ ಬೆಲೆಯನ್ನು ನೀವು ಕಾಯಿರಿ, ಕಾಯಿರಿ ಅಂತೀನಿ ನಾನು. ಸ್ವಲ್ಪ ನೋಡ್ರಿ, ಮತ್ತು ಫೀಲ್ಡಿಂದ ಇದಕ್ಕೆ ಬರುವಂಥವೂ ಪಾಡ್ಪ್ಲೈ ಆಗಿರ್ತೈತಿ, ಸ್ವಲ್ಪ ಲಕ್ಷ ಇರಲಿ. ಮತ್ತು ಉಗ್ರಾಣದಾಗ ಅವು ಕೀಟ ಬರ್ತಾವೆ, ಮೊದಲ ಇಳುವರಿ ಕಮ್ಮಿ ಆಗೈತೆ ನಿಮ್ದು. 1-2 ಕ್ವಿಂಟಲ್ ಮಿನಿಮಮ್ ಕಡಿಮೆ ಆಗಿದೆ. ಅತಿವೃಷ್ಟಿಯಿಂದ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ತೊಂದರೆ ಆಗಿದೆ. ಹೌದಲ್ರಿ, ನೀರು ಕಟ್ಟಿದ್ರೆ ಯಾಕೆ ಮಳೆ ಭಾಳ ಆಗೈತೆ ರಾಯಚೂರಾಗ? ಒಂದೊಂದು ತಿಂಗಳು ಭಾಳ ಆಗ್ಯದ, ಒಂದೊಂದು ತಿಂಗಳು ಆಗೇ ಇಲ್ಲ, ಹಂಗಾಗೈತೆ. ಓ ಹೋ ಹೋ, ನೀವು ರಾಯಚೂರು ಕೆಲವೊಂದು ಹಿಂಗೂ ಇರ್ತಾವ ಸಿಚುವೇಶನ್. ಯಾವ್ದ್ರಿ ಹೊಸದು? ಏ ಇಲ್ಲ, ಅದು ನೆಕ್ಸ್ಟ್ ಟೈಮ್ ಬಿಡುಗಡೆ ಮಾಡ್ತೀನಿ ಅಂದ್ರೆ ಅವರು. ನಾನು ಡಿಸ್ಕಷನ್ ಮಾಡೀನಿ ರಾಯಚೂರು ಜೋಡಿ. 90 ದಿವಸ 90-100 ಅಂತಾರೆ. ಅದು ಸೀಡಿನ ಅವೈಲೇಬಲ್ ಇಲ್ಲ. ಭಾಳ ಮಂದಿ ಕೇಳ್ತಾರೆ ರಬಿಗೆ, ಹಿಂಗಾರಿಗೆ, ಲೇಟ್ ಖರೀಪ್ ಅಥವಾ ಅರ್ಲಿ ರಬಿಗೆ ಅದು ಸೀಡ್ ಲಭ್ಯ ಆಗುತ್ತೆ. ಅದ್ರದ್ದು ಪರ್ಫಾರ್ಮೆನ್ಸ್ ನೋಡ್ರಿ. ಒಮ್ಮೆ 4-5 ಎಕರೆ ಹಾಕಕ್ಕೆ ಹೋಗ್ಬೇಡ್ರಿ. ಒಂದೊಂದು ಎಕರೆ ಹಾಕಿ ನಿಮ್ಮ ಭೂಮಿಗೆ ಸೂಕ್ತ ಹಾಕಿಲ್ಲ ನೋಡಿ ಮಾಡ್ರಿ. ಹಾಂ, ಅದಕ್ಕೆ ಸ್ವಲ್ಪ ದಾರಿ ಕಾಯಿರಿ ಮಾಡಿ. ಮತ್ತು ಸಾಕಷ್ಟು ಕರೆಗಳು ಕಾಯ್ತಾ ಇರೋದ್ರಿಂದ ಮತ್ತೊಂದು ಕರೆ ತೆಗೆದುಕೊತಾ ಇದ್ದೀವಿ. ಹಲೋ, ನಮಸ್ಕಾರ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಕೆಂಪವಾಡ, ಹಾಂ ಹೇಳಿ, ಕಾಗವಾಡ. ಹಾಂ, ಈಗ ಒಂದು 8 ದಿವಸ ಆಯ್ತು ಕಬ್ಬಿನ ಲಾಭ ಮಾಡಿದ್ರೆ ಯಾವ ಮಾಡ್ಬೇಕು? ಸ್ವಲ್ಪ ಕಬ್ಬು ಈಗ ಅವಕ ಮಾಡ್ಕೊಂಡಿದ್ದಾರೆ, ಮುಂದೆ ಬೇರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಅವರು. ಈಗ ಕಬ್ಬು ಕುಳೆ ಐತ್ರಿ, ಏನು 10 ಕಬ್ಬು ಐತ್ರಿ? ಈಗ 10 ಕಬ್ ಐತ್ರಿ, ಈಗ ಜಸ್ಟ್ ಹಚ್ಚಿದ್ರಿ, 8 ದಿವಸ ಆಯ್ತ್ರಿ. ಹೌದಾ, ಜನವರಿಗೆ ಹಚ್ಚಿರಿ. ಕಬ್ಬು ಮಳೆ ಕೊಡದೈತ್ರಿ ಸರಿಯಾಗಿ? ಮತ್ತೆ ತಂಡಿ ಭಾಳ ಐತಲ್ಲ, ಹೊಡೆದೈತ್ರಿ ಸರ್, ಒಳ್ಳೆ ಐತ್ರಿ ಇನ್ನು. ಸಾಲಿನ ಸಾಲಿಗೆ ಅಂತ್ರ 3.5 ಫೂಟ್ ಐತ್ರಿ ಸರ್. ಮತ್ತೆ ನಡ್ಬೇಕಾದ್ರೆ ಈಗೇನು ಬೆಳಿತೀರಿ? ಅಲ್ಲ, ಗೋವಿನ ಜೋಳ ಅಂದ್ರೆ ನೀವು ಮೇವಿಗೆ ಹಾಕ್ತೀರಿ. ನಂದೇನು ಪ್ರಶ್ನೆ, ಗೊಂಜಾಳನ ಒಂದು ಈಗ ಎಕರೆಕ್ಕೆ ಒಂದು 6-7 ಕೆಜಿ ಸೀಡ್ ರೇಟ್ ಇತ್ತಂದ್ರೆ ನೀವೊಂದು 2-3 ಕೆಜಿ ಹಾಕಕತ್ತೀರಿ ಕಬ್ಬಿನಾಗ. ಬೇಡ, ಭಾಳ ಆರು ಒಂದು 500 ಗ್ರಾಮಿಂದ 1000 ಗ್ರಾಮ್ ಅಷ್ಟೇ ಹಾಕ್ರಿ. ಅಲ್ಲೆಲ್ಲ ಅಲ್ಲೆಲ್ಲ ಜೋಳ ಬರ್ತೈತಿ, ಮೇವಿಗರ ಹಾಕತಿ, ಕಾಳುನು ಹಾಕೋ ನಿಮ್ಗೆ ಅಂದ್ರೆ. ಬಟ್ ಏನಂದ್ರೆ ಒಂದು ವಿಚಾರ ಮಾಡಿರಿ, ಮುಂಗಾರಿ ಬೆಳೆ ಯಾವ ಇರ್ತಾವಲ್ಲ ಅವೆಲ್ಲ ಬ್ಯಾಸಿಗೆ ಬರ್ತಾವೆ. ಬಟ್ ಮುಂಗಾರಿ ಜೋಳನ ಹಾಕ್ಬೇಕೀಗ, ಅದ್ರಾಗ ಹಿಂಗಾರಿ ಜೋಳ ಹಾಕಿದ್ರೆ ಅಷ್ಟು ಸರಿ ಬರಲ್ಲವು. ಯಾಕಂದ್ರೆ ಏನು ಈಗ 8 ದಿವಸ ಆತೀನಿ, ಜನವರಿ 14 ಸಂಕ್ರಮಣ ಬರ್ತೀನಿ. ಹ್ಞೂ, ಅದಕ್ಕೆ ಜೋಳ ಹಾಕಿದ್ರು ಮುಂಗಾರಿಗೆ ಸೂಕ್ತ. ಅದು ಯಾವ್ದಾರು ಹೈಬ್ರಿಡ್ ಇರ್ತಾವಲ್ಲ, ಎಕರೆಗೆ 1 ಕೆಜಿ 1.5 ಕೆಜಿ ಅಷ್ಟು ಹಾಕ್ರಿ ಬೀಜ. ಭಾಳ ಆತು, ಎಕರೆಗೆ 1 ಕೆಜಿನೂ ಅಲ್ಲ ಜೋಳ ಅಲ್ಲ, ಇದು ಸಾರಿ ಗೊಂಜಾಳ ಅಲ್ಲ, ಇದು ಎಕರೆಗೆ 1-1.5 ಕೆಜಿ ಅಷ್ಟು ಹಾಕ್ರಿ. ಅಲ್ಲಿ ಸಾಲ ಗುಂಟ ಹಾಕ್ಬೇಡ್ರಿ, ಭಾಳ ಅಂತರ ಕಮ್ಮಿ ಐತೆ ನಿಮ್ದು ಕಬ್ಬಿಂದು. ಕರೆ ಮಾಡಿದ್ದು ಒಳ್ಳೇದಾಯ್ತು, ಯಾಕಂದರೆ ನಾವು ಈ ತಾಂತ್ರಿಕತೆ ತಿಳ್ಕೊಳ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ನಾವು ನುಕ್ಸಾನ್ ಮಾಡ್ಕೊಳ್ಳೋದಾಗ್ತದೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ತಜ್ಞ ಅವರು ಹೇಳಿದಂಥ ತಾವು ಮುಂಗಾರು ಬೆಳೆಯನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿ ಜೋಳ. ಧನ್ಯವಾದಗಳು. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ, ನಮಸ್ಕಾರ, ಹೇಳಿ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ಕಾರ ಸರ್. ಹಾಂ ಹೇಳಿ, ನಮಸ್ಕಾರ. ನಾವು ಬೈಲಹೊಂಗಲ ತಾಲೂಕು ಅಮಟ್ರಿಂದ ಮಲ್ಲಪ್ಪ ಸೋಳಂಕಿ ಅಂತ ಮಾತಾಡಿದ್ರೆ. ಹೇಳ್ರಿ ಮಲ್ಲಪ್ಪ ಅವ್ರೆ. ನಾವು ಕಡಲೆ ಹಾಕಿದೇವ್ರಿ ಸರ. ಅದು ಕೊಳ್ಳೆ ಆಯ್ತದ್ರಿ, ನೆಲ್ಲ ಬೇರೆ ಒಣಗಿ ಸಾಯತದ್ರಿ. ಹೌದ್ರಿ, ಕಡ್ಲಿಗೆ ರೋಗ ಬಂದದಂತಲ್ರಿ ಡಾಕ್ಟರ್ ಬಸವರಾಜಪ್ಪ ಅವ್ರೆ. ಈಗ ಕಡ್ಲಿಗೆ ಕೊಳ್ಳೆ ಹೊಡೆದು ಸಾಯದ ಅದು ಕಾಮನ್ ರೋಗ ಅದು. ಮುಂಗಾರಿಗೆ ಏನು ಹಾಕಿದ್ರಿ? ಮುಂಗಾರಿ ಗೊಂಜಾಳ ಇತ್ತು ಸರ್, ಅದಕ್ಕೆ ಗೊಂಜಾಳ ಇತ್ತು. ಇದು ಮುಂಗಾರಿ ಗೊಂಜಾಳ, ಇದು ಕಲ್ಗೈ ಕರೆಕ್ಟ್ ಐತಿ. ಕೊಳ್ಳಿ ಹಾಯಕತ ಮುಂಚೆ ನೀವ್ ಏನ್ರ ಬೀಜೋಪಚಾರ ಮಾಡ್ಕೊಂಡಿದ್ರ? ಬೀಜೋಪಚಾರ ಮಳೆ ಬಿತ್ತಿದ್ರಿ. ಏನ್ ಮಾಡಿದ್ರಿ? ಟ್ರೈಕೋಡರ್ಮಾ ಅಂತ ಸಿಗ್ತದೆ ಈಗ. ಟ್ರೈಕೋಡರ್ಮಾ ಬೀಜೋಪಚಾರ ಮಾಡಿದ್ರೆ ಅದೊಂದು ಜೀವಿ. ಆ ಜೀವಿ ಭೂಮ್ಯಾಗ ಬದುಕ್ಬೇಕಂದ್ರೆ ಭೂಮ್ಯಾಗ ಸಾಕಷ್ಟು ಸಾವಯವ ಪದಾರ್ಥ ಇರಬೇಕು. ತಿಪ್ಪೆ ಗೊಬ್ಬರ ಹಾಕಿದ್ರಂದ್ರೆ ಆ ಜೀವಿ ಭೂಮ್ಯಾಗ ಕೆಲಸ ಕೊಡ್ತೈತಿ. ನಾವು ಏನೂ ಹಾಕಿಲ್ಲ, ರಾಸಾಯನಿಕ ಗೊಬ್ಬರ ಹಾಕಿದೆವು, ಟ್ರೈಕೋಡರ್ಮಾ ಹಚ್ಚಿದೆವು ಅಂದ್ರೂ ಅಷ್ಟೊಂದು ಕೆಲಸ ಆಗೋದಿಲ್ಲ. ಯಾಕಂದರೆ ಅದು ಜೀವಿ ಭೂಮಿಯಲ್ಲಿ ಅದು ತಿಪ್ಪೆ ಗೊಬ್ಬರ ಸಾವಯವ ಕೊಳತಂಥ ಪದಾರ್ಥ ಇದ್ದರೆ ಅದು ಬದುಕ್ತೈತಿ. ಅದು ಬದುಕಿ ಒಳಗಡೆ ಏನು ಇದು ಕೊಳ್ಳಿ ಹೋಗ ಹೊಳೆ ರೋಗ ಇರುತ್ತಲ್ಲ ಅದನ್ನು ಸಾಯಿಸ್ತೈತಿ. ಅದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇದು ಹಾಕ್ರಿ. ಮತ್ತು ಇನ್ನೊಮ್ಮೆ ಟ್ರೈಕೋಡರ್ಮಾ ಹಾಕೋವತ್ತಿಗೆ ಸ್ವಲ್ಪ ಡೇಟ್ ಗಿಟ್ ನೋಡಿ ಹಾಕ್ರಿ. ಎಕ್ಸ್ಪೈರಿಗೆ ಎಕ್ಸ್ಪೈರಿ ಆದರೆ ಅಥವಾ ಹೊಸದ ಇತ್ತಂದರೆ ನೋಡಿ ಹಾಕ್ರಿ. ಅಥವಾ ಯಾವುದಾದ್ರೂ ಕೆಮಿಕಲ್ ಕೆಮಿಕಲ್ನೇನೂ ನಾವು ಬಾವಿಸ್ಟಿನ್ ಆಗಲಿ ಅಥವಾ ವೈಟವ್ಯಾಕ್ಸ್ ಪವರ್ ಅಂತಿರುತ್ತೆ ಅದರಲ್ಲೇನು ಬೀಜೋಪಚಾರ ಮಾಡಿ ಬಿತ್ತರಿ. ಮಲ್ಲಪ್ಪರ, ಇವತ್ತು ನಿಮ್ಮೂರಿಂದ ಬಂದೆ ನಮ್ಮ ಟೂರಾಗ, ಭಾಳ ಐತಿ ವಿಲ್ಟ್, ಭಾಳ ಐತಿ. ಬೇರೆ ಕಡೆ 5-15% ನೋಡೇವು ಜಾಧವ್ ಸರ್, ನಾವು ನಿಮ್ಮಲ್ಲಿ 25-30% ಐತಿ ನೋಡಿ. ನಾನು ಇವತ್ತು ಹೋಗಿದ್ದೆ ಆದ್ರೆ ಏನಂದ್ರೆ ನೀವು ಸರ್ ಹೇಳ್ದಂಗೆ ಅದು ನಾವು ಬರೀ 1 kg 4 gram ಟ್ರೈಕೋಡರ್ಮಾ ಹೇಳ್ತೀವಲ್ಲ ಹಂಗೆ ಬ್ಯಾಡಿನ. ನೀವು 100 kg ತಿಪ್ಪಿ ಗೊಬ್ಬರದಾಗ 1 kg ಟ್ರೈಕೋಡರ್ಮಾ ಹಾಕಿ 50% ತೇವಾಂಶ ಇದನ್ನು ಮಾಡಿ ನೆಳ್ಳಾಗ ಅದು 100 kg ತಿಪ್ಪಿ ಗೊಬ್ಬರನ ಟ್ರೈಕೋಡರ್ಮಾ ಆಗಿರ್ಬೇಕು. ಹಂಗೆ ಮಾಡಿ ನೆಕ್ಸ್ಟ್ ಟೈಮ್ ಬಿತ್ತರಿ. ಮತ್ತು ಇನ್ನೊಂದು ಸರ್ಗೆ ಭಾಳ ಅಂದ್ರೆ ನಮ್ಮ ತಂಡ ಏನು ಅಬ್ಸರ್ವ್ ಮಾಡೈತಂದ್ರೆ ಇನ್ನೂ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಹೆಸರು ಮತ್ತು ಸೋಯಾಬೀನು ಗ್ರೌಂಡ್ನಟ್ ಈ ಮುಂಗಾರ ತೊಗೊಂಡಿದ್ದು ನೆಕ್ಸ್ಟ್ ಕಡ್ಲಿ ಬಂದಾಗ ಭಾಳ ಐತಿ ಸಿವಿಯಾರಿಟಿ. ನಾವೇನಂತೀವ್ರೆ ನಿಮ್ಮದು ಬರಬರಿ ಐತಿ, ನಮಗೆ ಭಾಳ ಅವಕಾಶ ಸಿಗಲಿಲ್ಲ. ಗೊಂಜಾಳಾಗನ ಕಡ್ಲಿ ಬರಬರಿ ಹಾಕ್ಬಿಟ್ರಿ ನೀವು. ಓನ್ಲಿ ನಿಮ್ಮದು ಅವ್ರು ಹೇಳ್ದಂಗೆ ಸಾವಯವ ಪದಾರ್ಥ ಕಡಿಮೆ ಆಗಿದ್ದರಿಂದ ಟ್ರೈಕೋಡರ್ಮಾ ರಿಕ್ವೈರ್ಡ್ ರೇಟಾಗಿ ಇಲ್ಲಾರಕ್ಕೆ ಅಷ್ಟು ಇಫೆಕ್ಟ್ ಆಗಿಲ್ಲ. ಬಟ್ ನಮ್ಮ ಪ್ರಕಾರ ನೀವು ಕಾಲ್ಗೈ ಕರೆಕ್ಟ್ ಐತಿ. ಬಟ್ ಭಾಳ ಮಂದಿ ರೈತರು ಏನು ಮಾಡ್ಯಾರ, ಹೆಸರಾಗನ ಕಡ್ಲಿ ಮತ್ತು ಹಿಂಗೆ ಸೋಯಾಬೀನ್ ಆಗಿಂದ ಕಡ್ಲಿ, ಗ್ರೌಂಡ್ನಟ್ ಆಗಿಂದ ಕಡ್ಲಿ ಮಾಡಾರಲ್ಲ ಆ ಪದ್ಧತಿ ಬೇಡ. ಗೊಂಜಾಳ ಕಡ್ಲಿ ಓಕೆ, ಶುಭವಾಗಲಿ. ನಿಮಗೆ ಅಲ್ಲಿ ಭಾಳ ಆಗ್ಯದ್ರಿ, ಒಳ್ಳೇದಾಗ್ತದೆ. ಯಾಕಂದ್ರೆ ಮುಖ್ಯವಾಗಿ ಇವತ್ತು ಅಂದರೆ ನಮ್ಮ ರೈತ ಬಾಂಧವರು ತಿಪ್ಪೆ ಗೊಬ್ಬರ ಹಾಕೋದನ್ನು ಕಡಿಮೆ ಮಾಡ್ತಾರೆ. ಸಾವಯವ ಅಂಶಗಳು ನಮ್ಮ ಭೂಮಿ ಬೇಕಾಗಿದೆ, ಭೂಮಿಯ ಒಂದು ಗುಣಮಟ್ಟ ಕಾಪಾಡ್ಕೊಂಡು ಅದು ಮಾಡಲಿ ಅಂತ ಹೇಳ್ತಾ ಮತ್ತೊಂದು ಕರೆ ಅಂತ ಹೋಗ್ತಾ ಇದ್ದೀವಿ. ಹಲೋ, ನಮಸ್ಕಾರ. ಹಲೋ ನಮಸ್ಕಾರ ಸರ್. ಹಾಂ ಹೇಳಿ, ಎಲ್ಲಿಂದ? ನಾವು ಚಿಕ್ಕೋಡಿ ತಾಲೂಕ ಬೆಳಗಾಂ ಡಿಸ್ಟ್ರಿಕ್ಟ್ ರೀ, ಕೆರೂರದಿಂದ ರೀ. ನಾವು ಈಗ 30 ಗುಂಟೆ ಕಬ್ಬ ಮಾಡ್ಬೇಕು ಮಾಡಿದ್ವಿ ರೀ. ಈಗಾಗಲೇ ಕಬ್ಬು ಇತ್ತದ, ಈಗ 17 ಟನ್ ಪ್ರಶ್ನದ ಹಾಕಿದೀವಿ ರೀ. ಮತ್ತೆ ಈಗ ಮತ್ತೆ ರಾಸಾಯನಿಕ ಗೊಬ್ಬರ ಏನ್ ಹಾಕಿ ಲಾವಣಿ ಮಾಡ್ಬೇಕು ಸರ್? ನೀವು ಅಂದ್ರೆ ನೀವು ವಾಣಿಜ್ಯ ಬೆಳೆಯನ್ನೇ ಬೆಳಿಬೇಕು ಅಂತೀನಿ, ಆಹಾರ ಪದಾರ್ಥಗಳನ್ನು ಬೆಳಿಲಿಕ್ಕೆ ವಿಚಾರ ಮಾಡಲ್ಲ ಒಂಚೂರು? ನಮ್ಮ ಡಾಕ್ಟರ್ ಆರ್ ಬಸವರಾಜಪ್ಪ ಅವ್ರು ಮಾತಾಡ್ತಾರೆ ಸರ್. ಮಾತಾಡ್ತಾರೆ, ಕೇಳಿ ಕೇಳಿ ಕೇಳಿ. ಹಲೋ ಸರ್, ಕಿನಾಳ ಭತ್ತ ಅಂದ್ರೆ ನೀರು ನಿಲ್ಲಾಕತ್ತವ್ರಿ. ಕಬ್ಬೆ ಮುಖ್ಯ ಬೆಳೆ, ಈಗ ಅಲ್ಲಿ ನೀವು ಬೇರೆ ಬೆಳೆ ಬೆಳೆಯಕ್ ಅವಕಾಶ ಇಲ್ಲ ಇಲ್ರಿ. ಮತ್ತೊಂದು 30 ಗುಂಟೆ ರೀ ಸನಬ ಈಗಾಗಲೇ ಹಾಕಿದೀವ್ ರೀ, ಸನಬ ಬಂದಿದ್ರಿ 15 ದಿವಸ ಆಯ್ತು. ಅದ ದೀಡ್ ತಿಂಗಳಿಗೆ ಕಟಾವ್ ಮಾಡಿ ಅದ ಮುಗ್ಗೊಡ್ರಲ್ಲ ಮಾಡ್ಬೇಕು ಮಾಡಿ ಅಲ್ಲ ಮುಗ್ಗೊಡಿದ್ರೆ ನಿಮ್ಗೆ ಸಾವಯವ ವಸ್ತು ಜಾಸ್ತಿ ಆಗೋದ್ರಿಂದ ಅದು ಮಣ್ಣಿನ ಒಂದು ಗುಣಧರ್ಮ ಜಾಸ್ತಿ ಚಲೋ ಆಗ್ತಾವ. ಅದ್ ಯಾವಾಗ ಮುಗ್ಗೊಡ್ದಿದ್ದೀರಾ? ಬಿತ್ತಿತ್ತಲ್ಲ ಹೂ ಆಡ ಅಂತ ಬರ್ತದೆ, ಒಂದ್ 40-45 ದಿವಸಕ್ಕೆ ಹೂ ಆಡ ಅಂತ ಬರ್ತದೆ. ಬಿತ್ತಿದ್ಮೇಲೆ ಸೆಣಬನ್ನ ಬಿತ್ತಿದ್ಮೇಲೆ ಒಂದು 45-50 ದಿವಸಕ್ಕೆ ಅದು ಹೂ ಆಡ ಅಂತ ಬರ್ತದೆ. ಏನು ಮಗ್ಗು ಬರ್ತಿರ್ತಲ್ಲ ಆ ಹಂತದಲ್ಲಿ ಅದನ್ನ ಏನು ಕಟಾವ್ ಮಾಡಿ ಭೂಮಿಯಲ್ಲಿ ಅದನ್ನ ಮುಚ್ಚಿಬಿಡ್ಬೇಕು ಮಣ್ಣೊಳಗ. ಆ ರೀತಿ ಮುಚ್ಚೋದ್ರಿಂದ ನಿಮಗೆ ಅದು ಹಸಿರು ಗೊಬ್ಬರ ಆಗಿ ಪರಿವರ್ತನೆ ಆಗೋದ್ರಿಂದ ಮಣ್ಣಿನ ಗುಣಧರ್ಮಗಳು ಚಲೋ ಆಗ್ತದೆ, ಮತ್ತು ನೀವು ಕಬ್ಬಿನ ಬೆಳೆಗೂ ಕೂಡ ಅನುಕೂಲ ಆಗ್ತದೆ. ಆಮೇಲೆ ಇದು ಇದು ಕಳಿಬೇಕು ಅಂತ ಹೇಳಿದ್ರೆ ಫ್ಲೋರೋಟಸ್ ಅಂತೇಳಿ ಒಂದು ಫಂಗಸ್ ಸಿಗ್ತದೆ. ಫ್ಲೋರೋಟಸ್ ಅಂತೇಳಿ ಒಂದು ಅಣುಜೀವಿ ಗೊಬ್ಬರ ಸಿಗ್ತದೆ, ಅದನ್ನು ಕೂಡ ನೀವು ಸಿಂಪಡಣೆ ಏನು ಚೆಲ್ಲೋದ್ರಿಂದ ಅದೇನು ಸೆಣಬನ್ನು ಮುಗ್ಗೊಡದ ಮೇಲೆ ಅದನ್ನು ಮಣ್ಣಿನ ಮೇಲೆ ಇದೇನು ಸಿಂಪಡಣೆ ಮಾಡಿ ಏನು ಚೆಲ್ಲೋದ್ರಿಂದಲೂ ಕೂಡ ಅದು ಬೇಗನೆ ಕಳೀಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ಹಸಿರು ಗೊಬ್ಬರವಾಗಿ ಏನು ತಯಾರಾಗ್ತದೆ. ನಿಮ್ಮ ಭೂಮಿಗೆ ಏನು ಉತ್ತಮವಾಗಿರ್ತಕ್ಕಂಥ ಗುಣಧರ್ಮ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಅಂತ ಏನು ಹೇಳ್ತೀವಲ್ಲ ಇವೆಲ್ಲ ಗುಣಧರ್ಮಗಳು ಕೂಡ ಉತ್ತಮವಾಗ್ತವೆ ಮತ್ತು ಮುಂದಿನ ಬೆಳೆ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ನೋಡ್ರಿ, ನೀವು ಸೆಣಬು ಬೆಳೀತಾ ಇರೋದು ಭಾಳ ಸಂತೋಷ. ಅದು ಖಂಡಿತವಾಗಿ ಹಿಂಗೆ ಮಣ್ಣಿನ ಗುಣಮಟ್ಟ ಜಾಸ್ತಿ ಆಗಬೇಕು, ಅದನ್ನೊಂದು ಆರೋಗ್ಯದಾಯಕ ಅಂಶ ಇರಬೇಕು ಅಂತಂದಾಗ ಇಂಥವೆಲ್ಲ ಗಮನಿಸಬೇಕು, ರೈತ ಬಾಂಧವರನ್ನು ಗಮನಿಸಲಿ ಅಂತ ಹೇಳ್ತಾ ಕೊನೆಯ ಒಂದು ಮತ್ತೊಂದು ಕರೆ ತೆಗೆದುಕೊಳ್ತಾ ಇದ್ದೀವಿ. ಹಲೋ, ನಮಸ್ಕಾರ. ರೇಡಿಯೋ ಸ್ವಲ್ಪ ದೂರ ಇಡಿ. ಹಾಂ ಹೇಳಿ ಸರ್. ಹೇಳಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಕೊನೆಯ ಪ್ರಶ್ನೆ. ನಮಸ್ಕಾರ ಸರ್, ನಮಗು ತಾಲೂಕು ಸಿನಿ ಬಿಜಾಪುರ ಬಳಗಾನೂರಿಂದ ನಾನಗೌಡ ಹಾವೇರಿ ಮಾತಾಡೋರಿ. ಈಗ ನಾವು ಗೋಧಿ ಬಿತ್ತೀರಿ, ಬಿತ್ತಿ ಎಷ್ಟಂದ್ರೆ ಈಗ ಇದೇ ತಿಂಗಳದೊಳಗೆ 15-17 ತಾರೀಕಿಗೆ ಗೋಧಿ ಬಿತ್ತೀರಿ. ಅದಕ್ಕೀಗ ಮತ್ತ ಅದೇನು ಕಳೆ ನಾಶಕ ಹಾಕಿ ಏನ್ರಿ ಔಷಧ ಹೊಡಿಬೇಕ್ರಿ, ಏನಾದ್ರು ಹೆಂಗ್ ಮಾಡುದ್ರಿ ಡಾಕ್ಟರ್? ಅದನ್ನು ಕೇಳ್ರಿ. ಈಗ ಗೋಧಿ ಡಿಸೆಂಬರ್ 15 ಬಿತ್ತೀರಿ? 10 ಹೌದ್ರಿ ಸರ್. 10 ಬಿತ್ತೀರಿ. ಈಗ ಮತ್ತೆ 2 ದಿವಸದ ಬೆಳೆ ಐತ್ರಿ, 20 ದಿವಸದ ಐತಿ ಈಗ. ಹಾ, 20 ದಿವಸ ಐತ್ರಿ. ಈಗೇನು ಕಳೆದ ಏನು ಸಮಸ್ಯೆ ಬರುತ್ತೆ? ಗೋಧಿ 12 ಇಂಚ್ ಕೂರ್ಗಿಲ್ಲ ಬಿತ್ತೀರಾ, 15 ಇಂಚ್ ಕೂರ್ಗಿಲ್ಲ ಬಿತ್ತೀರಿ? ಅದು ಇದು 15 ಇಲ್ರಿ, 8 ಇಂಚಿನ ಕೂರ್ಗಿಲ್ಲ ಬಿತ್ತೀರಿ. ಮತ್ತು 7 ಇಂಚ್ ಕೂರ್ಗಿ 8 ಇಂಚ್ ಕೂರ್ಗಿ ಬಿತ್ತಿಂದ ನಿಮ್ಮ ಕಳೆ ಎಲ್ಲಿ ಬರ್ತೀರಿ ಯಜಮಾನ್ರೆ? ಒಂದು ಬಿತ್ತಿದ 2-3 ದಿವಸದೊಳಗೆ ನೀವು ಹಾಕ್ಬೇಕಾಗಿತ್ತು ಹ್ಞೂ ರೀ. ಈಗ ಬಿತ್ತೀರಿ ಸರ್ ನಾವು ಈಗ? ಅಲ್ಲ ಕರೆಕ್ಟು, ಆದ್ರೆ ಬಿತ್ತಿದ ದಿವಸ ಅಥವಾ ಬಿತ್ತಿದ 2-3 ದಿವಸದೊಳಗೆ ಕಳೆನಾಶಕ ಅದಾವು ಗೋಧಿ ಒಳಗೆ?